ಸಾಧಿಸುವ ಗುರಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಆಕಾಶವಾಣಿ ಮಂಗಳೂರು, ಈಗ ಕಿಸಾನ್ ವಾಣಿ. ರೈತ ಬಾಂಧವರೇ, ಕಾಫಿ, ಅಡಿಕೆ, ಮಾವು, ದಾಳಿಂಬೆ, ದ್ರಾಕ್ಷಿ ಬೆಳೆಗಳಲ್ಲಿ 2 ತಿಂಗಳಿಗೊಮ್ಮೆ ನ್ಯಾನೋ ಯೂರಿಯಾ, ನ್ಯಾನೋ ಡಿಎಪಿ ಸಿಂಪಡಿಸಬೇಕು. ಹೂ ಬಿಡುವ ಮುನ್ನ ಮತ್ತು ಕಾಯಿ ಕಟ್ಟಿದ ನಂತರ ತಪ್ಪದೆ ನ್ಯಾನೋ ಡಿಎಪಿ ಸಿಂಪಡಿಸಿ. ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಹೊಟ್ಟೆ ತುಂಬದಾಗ. ಇದು ನನ್ನ ಮಗ ಆಟ ಆಡ್ಬೇಕಾದಾಗಿನ ಧ್ವನಿ. ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಉಸಿರಾಟದಲ್ಲಿ ತೊಂದರೆ ಆದಾಗ. ಕೆಮ್ಮು, ನೆಗಡಿ, ತೀವ್ರ ಜ್ವರ, ಪಕ್ಕೆ ಸೆಳೆತ ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ರೆ ಇವು ನ್ಯುಮೋನಿಯಾ ಲಕ್ಷಣ ಇರಬಹುದು. ಇದಕ್ಕೆ ಮನೆ ಔಷಧ ಅಲ್ವೇ ಅಲ್ಲ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಶಿಶು ಮತ್ತು ಮಕ್ಕಳು ಸದೃಢ ದೇಹ ಮತ್ತು ಚುರುಕು ಬುದ್ಧಿ ಹೊಂದಬೇಕೆ? ಕಬ್ಬಿಣಾಂಶ, ವಿಟಮಿನ್ ಸಿ, ಫೋಲಿಕ್ ಆಮ್ಲ ಸಾರವೃದ್ಧಿತ ಆಹಾರ ಪದಾರ್ಥಗಳನ್ನು ನೀಡಿ. ಪೂರಕವಾಗಿ 6-59 ತಿಂಗಳ ಚಿಕ್ಕ ಮಕ್ಕಳಿಗೆ IFA ಸಿರಪ್ ಅನ್ನು 1 ಮಿಲಿಯಂತೆ ವಾರಕ್ಕೆ 2 ಬಾರಿ, 5-9 ವರ್ಷಗಳ ಮಕ್ಕಳಿಗೆ ಪ್ರತಿ ವಾರ 1 ಪಿಂಕ್ ಮಾತ್ರೆ, 10-19 ವರ್ಷಗಳ ಹದಿಹರೆಯದವರಿಗೆ 1 ನೀಲಿ ಮಾತ್ರೆಯನ್ನು ಪ್ರತಿ ವಾರ ನೀಡಿ. IFA ಮಾತ್ರೆಗಳು ಅಂಗನವಾಡಿ ಹಾಗೂ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತವಾಗಿ ಲಭ್ಯ. ಬನ್ನಿ, ಅನಿಮಿಯಾ ಮುಕ್ತ ಪೌಷ್ಟಿಕ ಕರ್ನಾಟಕ ಕಟ್ಟೋಣ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ರೈತ ಬಂಧುಗಳಿಗೆಲ್ಲ ನಮಸ್ಕಾರ. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ನೀರಿನ ಸದ್ಬಳಕೆ ಕುರಿತು ಭೂವಿಜ್ಞಾನಿ ಡಾಕ್ಟರ್ ಎಚ್ ಗಂಗಾಧರ್ ಭಟ್ ಅವರೊಂದಿಗೆ ಸಂದರ್ಶನ ಕೇಳೋಣ. ಶ್ರೋತೃಗಳೇ, ಈಗ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಗಂಗಾಧರ ಭಟ್. ಅವರು ಮಂಗಳೂರು ವಿಶ್ವವಿದ್ಯಾನಿಲಯದ ಸಾಗರ ಭೂವಿಜ್ಞಾನ ವಿಭಾಗದ ಮುಖ್ಯಸ್ಥರು ಹಾಗೂ ಪ್ರಾಧ್ಯಾಪಕರಾಗಿದ್ದವರು, ಈಗ ನಿವೃತ್ತರಾಗಿದ್ದಾರೆ. ಆ ವಿಭಾಗದಲ್ಲಿ ಅವರು ಹಲವಾರು ಸಂಶೋಧನೆಗಳನ್ನು ಕೂಡ ಕೈಗೊಂಡಿದ್ದಾರೆ. ಮುಖ್ಯವಾಗಿ ಇವತ್ತು ಅವರನ್ನು ನಾವು ನೀರಿನ ಪ್ರಾಮುಖ್ಯತೆ ಮತ್ತು ಮಳೆ ನೀರನ್ನು ಯಾವ ರೀತಿಯಲ್ಲಿ ಸಂರಕ್ಷಣೆ ಮಾಡಬಹುದು ಮತ್ತು ಮುಂದಿನ ದಿನಗಳಲ್ಲಿ ನೀರಿನ ಉಪಯೋಗವನ್ನು ಯಾವ ರೀತಿಯಲ್ಲಿ ಮಾಡಿದರೆ ನಮಗೆ ಅನುಕೂಲ ಅನ್ನೋದರ ಬಗ್ಗೆ ಅವರನ್ನ ಕೇಳುವ. ನಮಸ್ಕಾರ ಸರ್. ನಮಸ್ಕಾರ ಸರ್. ನಮಸ್ಕಾರ. ಈಗ ನೀರು ಅನ್ನುವಂಥದ್ದು ಮುಖ್ಯ ಅಂಥೇಳಿ ನಮಗೆಲ್ಲರಿಗೂ ಗೊತ್ತಿದೆ, ಆದರೆ ನಮ್ಮದು ಕರಾವಳಿ ಪ್ರದೇಶ, ಆದ್ದರಿಂದ ನಮಗೊಂದು ಧೈರ್ಯವೋ ಏನೋ, ಇಡೀ ಸಮುದ್ರ ಉಂಟಲ್ಲ ನಮ್ಮ ಹತ್ರ ಅಂತ, ನೀರು ಬೇಕಾದಷ್ಟು ಉಂಟು ಅಂತ. ಈ ನೀರನ್ನು ನಮಗೆ ಎಷ್ಟು ಮುಖ್ಯ ಮತ್ತು ಯಾವ ನೀರನ್ನು ಹೇಗೆ ಬಳಸ್ಬೋದು ಸರ್ ನಾವು? ಸರ್, ಈಗ ನೀರು ಜೀವಜಲ. ಬಹುಶಃ ನಾವು ನೀರಿಲ್ಲದಿದ್ದರೆ ಜಾಸ್ತಿ ದಿವಸ ಬದುಕಲಿಕ್ಕೂ ಸಾಧ್ಯವೇ ಇಲ್ಲ. ನೀರು ನಮಗೆ ಕುಡಿಯುವುದರ ಜೊತೆಗೆ ಜಾನುವಾರುಗಳಿಗೆ ಮತ್ತು ನಮ್ಮ ವ್ಯವಸಾಯಕ್ಕೆಲ್ಲ ನೀರು ಬೇಕೇ ಬೇಕು. ಈಗ ನಮ್ಮ ಮೇಯ್ನ್ ವ್ಯವಸಾಯಕ್ಕೆ ನೀರಿಲ್ಲದಿದ್ದರೆ ನಮ್ಮ ವ್ಯವಸಾಯ ಖಂಡಿತ ಕುಂಠಿತ ಆಗ್ತದೆ. ಇದರ ಜೊತೆಗೆ ಇವತ್ತು ನಗರಗಳ ಬೆಳವಣಿಗೆ ಆಗ್ತಾಯಿದೆ, ಕೈಗಾರಿಕೆಗಳ ಬೆಳವಣಿಗೆ ಆಗ್ತಾಯಿದೆ, ಇದೆಲ್ಲ ನೀರನ್ನೇ ಆಶ್ರಯಿಸಿಕೊಂಡೇ ಇರುವಂಥದ್ದು. ನೀರಿಲ್ಲದಿದ್ದರೆ ಖಂಡಿತ ಏನೂ ಸಾಧ್ಯ ಇಲ್ಲ. ನೀವು ಹೇಳಿದ್ರಿ ಸಮುದ್ರ ನಮ್ಮಲ್ಲಿ ಹತ್ತಿರ ಇದೆ, ಸಮುದ್ರ ಹತ್ತಿರ ಇದ್ರೂ ಸಮುದ್ರದ ನೀರು ಉಪ್ಪಾಗಿರೋದ್ರಿಂದ ಸಮುದ್ರದ ನೀರನ್ನು ನಾವು ಜಾಸ್ತಿ ಉಪಯೋಗಿಸಲಿಕ್ಕೆ ಸಾಧ್ಯ ಇಲ್ಲ. ಬಹುಶಃ ಕೆಲವು ಕಡೆ ಅದು ಡಿಸೆಲೈನೇಷನ್ ಪ್ಲಾಂಟ್ಸ್ ಎಲ್ಲ ಮಾಡಿದ್ದಾರೆ. ಈಗ ಗಲ್ಫ್ ಕಂಟ್ರೀಸಲ್ಲಾಗಿರ್ಬೋದು, ಇಂಡಿಯಾದಲ್ಲೂ ಸುಮಾರು ಕಡೆ, ನಮ್ಮ ಪೂರ್ವ ಕರಾವಳಿಯಲ್ಲಿ ಚೆನ್ನೈನಲ್ಲಿದ್ದದ್ದು ನಾನು ಕೇಳಿದ್ದೆ, ಹಾಗೆ ಕೆಲವು ಕಡೆ ಇರಬಹುದು. ಆದರೆ ಡಿಸೆಲೈನೇಷನ್ ಪ್ಲಾಂಟ್ಗೆ ತುಂಬ ಹಣ ಇನ್ವೆಸ್ಟ್ ಮಾಡಬೇಕಾಗ್ತದೆ. ಮತ್ತು ನೀವು ಹೇಳಿದಾಗೆ ಕರಾವಳಿಯಲ್ಲಿ ನಮ್ಮಲ್ಲಿ ಸಾಕಷ್ಟು ಮಳೆ ಆಗ್ತಾ ಇರೋದ್ರಿಂದ ನಮಗೆ ಸಮುದ್ರದಲ್ಲಿ ಡಿಸೆಲೈನೇಷನ್ ಪ್ಲಾಂಟ್ ಮಾಡಬೇಕಾಗಿಲ್ಲ. ಬಹುಶಃ ನಾವು ಇದ್ದ ನೀರನ್ನೇ, ಪಶ್ಚಿಮ ಘಟ್ಟಗಳ ಕೆಳಗೆ ಬಿದ್ದ ನೀರನ್ನು ನಮ್ಮ ಕರಾವಳಿಗೆ, ನಾನು ಹೇಳುವುದಾದ್ರೆ ಸಾಕಷ್ಟು ನಮ್ಮಲ್ಲಿ ನದಿಗಳಿವೆ, ನೀರಿನ ಸೋರ್ಸ್ ಇದೆ. ಇದನ್ನು ನಾವು ಸರಿಯಾಗಿ ಉಪಯೋಗಿಸಿಕೊಂಡಲ್ಲಿ ಖಂಡಿತವಾಗಿಯೂ ನಮಗೆ ಸಮುದ್ರವನ್ನು ನಾವು ಜಾಸ್ತಿ ಆಶ್ರಯಿಸಬೇಕಾಗಿಲ್ಲ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೆ. ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ನೀರನ್ನು ನಾವು ವ್ಯವಸಾಯಕ್ಕೆ ಕೂಡ ಬಳಸ್ತೇವೆ ಅಂತ ಹೇಳುವ ಒಂದು ಕಾರಣದಿಂದಾಗಿ ನೀರಿನ ಬಳಕೆ ಹೆಚ್ಚಾಗ್ತಿದೆಯೋ ಏನೋ, ಅದರಿಂದಾಗಿಯೇ ನೀರನ್ನು ಆಳಾಳದಿಂದ ತೆಗೆಯುವಂತಹ ನಮ್ಮ ಪ್ರವೃತ್ತಿ ಜಾಸ್ತಿ ಆಗ್ತಾ ಇದೆಯೋ ಏನೋ ಅಂತ ನನಗನ್ನಿಸ್ತದೆ. ಇತ್ತೀಚಿನ ದಿನಗಳಲ್ಲಿ ಬೋರ್ವೆಲ್ಗಳು ಜಾಸ್ತಿ ಆಗ್ತಾ ಇದ್ದಾವೆ. ಈ ಸಂಖ್ಯೆಯನ್ನು ನಾವು ಕಳೆದ ಒಂದು 30 ವರ್ಷಗಳಲ್ಲಿ ನಾವು ನೋಡಿದ್ದೇವೆ. ಈ ಥರದ ವಿಷಯಗಳು ನಮ್ಮ ನೀರಿನ ಸಂಗ್ರಹದ ಮೇಲೆ ಮತ್ತು ಬರುವ ಮಳೆಯ ಮೇಲೆ ಪರಿಣಾಮವನ್ನು ಬೀರ್ತವೆಯೇ? ಖಂಡಿತ ಸರ್, ಖಂಡಿತ. ನೀವು ಹೇಳಿದ ಪ್ರಶ್ನೆ ಸಹ ತುಂಬ ಸಮಂಜಸ. ಇತ್ತೀಚಿನ ನಮ್ಮ ಇದನ್ನು ಗಮನಿಸಿದರೆ, ಮಳೆಯ ಟ್ರೆಂಡೆಲ್ಲ ಗಮನಿಸಿದರೆ, ಬಹುಶಃ ಈ ವರ್ಷ ಹೆಚ್ಚಿನ ರಿಸರ್ವಯರ್ ತುಂಬಿದರೆ ನಮಗೆ ವ್ಯವಸಾಯಕ್ಕೂ ಸಾಕಷ್ಟು ನೀರಿರ್ತದೆ, ಜೊತೆಗೆ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಜನರೇಷನ್ಸ್ ಜಾಸ್ತಿ ಆಗ್ತದೆ. ಈಗ ಶರಾವತಿ ಅಂತ ನಾವು ಹೇಳ್ತೇವೆ, ಲಿಂಗನಮಕ್ಕಿಯಲ್ಲಿಯೇ ಈ ಸರ್ತಿ ಜಾಸ್ತಿ ಮಳೆನೇ ಆಗಿಲ್ಲ ಆ ಕಡೆ, ಅಲ್ಲಿ ಸರ್ತಿ ಏನೇನೂ ತುಂಬಿಲ್ಲ. ಸೊ ಹಾಗೆ ತುಂಗಭದ್ರ ತುಂಬ ರಿಸರ್ವರ್ಗಳು, KRS ಆಗಿರ್ಬೋದು, ಯಾವ ಡ್ಯಾಮಲ್ಲೂ ಸರಿಯಾಗಿ ನೀರು ತುಂಬಿಕೊಂಡಿಲ್ಲ. ಇದರ ಜೊತೆಗೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಈಗ ಕೃಷಿಗೋಸ್ಕರ ನಾವು ಮಳೆ ಕಡಿಮೆ ಆದಾಗ ಏನು ಮಾಡ್ತೇವೆ, ಬಹುಶಃ ನಾವು ಮುಂಚೆ ಎಲ್ಲ ಅಕ್ಟೋಬರ್ ನವಂಬರಲ್ಲ ಹಿಂಗಾರು ಮಳೆ ಆದಾಗ ಏತ ಹಾಕಿ ಎಲ್ಲ ಬಹಳ ಹಿಂದೆ ಇದು ಹಾಕಿ ನೀರೆಲ್ಲ ಇದು ಉಪಯೋಗಿಸ್ಕೊಳ್ತಾ ಇದ್ದು. ಬಟ್ ಒಂದು ಟ್ರೆಂಡ್ ಚೇಂಜ್ ಆಯಿತು. ಈ ಬೋರ್ವೆಲ್ ಯಾವಾಗ ಶುರುವಾಯಿತು ಅಂದರೆ 50 ವರ್ಷದ ಹಿಂದೆ, ಇದು ಒಂದು 40-50 ವರ್ಷಗಳ ಹಿಂದಿಂದ ಈ ಬೋರ್ವೆಲ್ನ ಟ್ರೆಂಡ್ ಶುರುವಾದ. ಅದರ ಮುಂಚೆ ಬೋರ್ವೆಲ್ಗಳು ತೆಗಿತಾ ಇದ್ರು ಬಹಳ ಅಷ್ಟು ಆಳಕ್ಕೆ ಹೋಗ್ತಾ ಇರಲಿಲ್ಲ. ಸುಮಾರು ನಿಮಗೆ ಗೊತ್ತಿರ್ಬೋದು, ಕೊಳಕೆ ಗದ್ದೆಯಲ್ಲೆಲ್ಲ ನಮಗೆ ಒಂದು ಹೊಂಡ ಮಾಡಿ ಬೇಸಿಗೆಯಲ್ಲಿ ನಾವು ನೀರು ತರ್ತಾ ಇದ್ವು, ದೊಡ್ಡ ಹೊಂಡ ಮಾಡಿ ಕೊಡದಲ್ಲಿ ನೀರು ತರುವ ಅಭ್ಯಾಸ ಇತ್ತು. ಬಹುಶಃ ಈ ಬೋರ್ವೆಲ್ ಬಂದ ಮೇಲೆ ಮತ್ತೆ ಮನುಷ್ಯನ ಜನಸಂಖ್ಯೆ ಸಹ ಜಾಸ್ತಿ ಆಯಿತು. ಈಗ ತುಂಬ ಜನಸಂಖ್ಯೆ ಜಾಸ್ತಿ ಆಯಿತು, ನಗರಗಳ ಬೆಳವಣಿಗೆ ಆಯಿತು, ಕೈಗಾರಿಕೆಗಳ ಬೆಳವಣಿಗೆ ಆಯಿತು, ಇದ್ದ ನೀರು ಸಾಕಾಗೋದಿಲ್ಲ ನಮಗೆ. ಹಾಗಾಗಿ ಏನು ಮಾಡಿದರು ಅಂತ ಹೇಳಿದರೆ, ಬಾವಿಯ ಬದಲು ಬೋರ್ವೆಲ್ಲಿಗೆ ಹೋದರು. ಮುಂಚೆ ನಮ್ಮ ಕರಾವಳಿಯಲ್ಲಿ ಒಂದು 200-300 ಅಡಿಯಲ್ಲಿ ಒಳ್ಳೆ ನೀರು ಸಿಗ್ತಾ ಇತ್ತು. ಬಹುಶಃ ಈಗ ಜನಸಂಖ್ಯೆ ಜಾಸ್ತಿ ಆದ ಹಾಗೆ ಪ್ರತಿಯೊಬ್ಬರು ಒಂದೊಂದು ಬೇರೆ ಕಡೆ ಮನೆ ಕಟ್ಕೊಂಡು ಅಲ್ಲಿರುವಾಗ ಕೃಷಿ ಪರ್ಪಸ್ಸಿಗೋ ಅಥವಾ ಅವರ ದೈನಂದಿನ ಬಳಕೆಗಾಗಿಯೋ ಬೋರ್ವೆಲ್ಲನ್ನು ಆಶ್ರಯಿಸಿಕೊಂಡಾಗ 100 ಅಡಿ 200 ಅಡಿ ಇದ್ದ ಬೋರ್ವೆಲ್ 500 ಅಡಿ ಹೋಯಿತು, 800 ಅಡಿ ಹೋಯಿತು, ಕೆಲವು ಕಡೆ 1,000-1,200 ಅಡಿ. ಕೋಲಾರದಂಥ ಪ್ರದೇಶದಲ್ಲಿ, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಹ ನಾನೇ ಕೇಳಿದ್ದೆ, ಕಿನ್ನಿಗೋಳಿ ಮೂಡಬಿದ್ರೆ ಪ್ರದೇಶದಲ್ಲೆಲ್ಲ 700-800 ಅಡಿವರೆಗೆ ಹೋಗಿದ್ದಾರೆ ಬೋರ್ವೆಲ್ಲಲ್ಲಿ ನೀರು ಬರ್ತಾ ಇಲ್ಲ ಅಂತ ಹೇಳಿದರೆ, ವಾಟರ್ ಟೇಬಲ್ ಡಿಕ್ಲೈನ್ ಆಗ್ತಾ ಇದೆ, ಕೆಳಗೆ ಹೋಗ್ತಾ ಇದೆ. ನಾವು ನೀರನ್ನು ಜಾಸ್ತಿ ಡಿಸ್ಚಾರ್ಜ್ ಮಾಡ್ತಾ ಇದ್ದೇವೆ, ರೀಚಾರ್ಜ್ ಮಾಡುವ ಬಗ್ಗೆ ಯಾರೂ ಗಮನ ಕೊಡ್ತಾ ಇಲ್ಲ. ಸೊ ಹಾಗಾಗಿ ನೀರಿನ ಉಪಯೋಗ ಜಾಸ್ತಿ ಆದ ಹಾಗೆ ನಾವು ಬೇರೆ ಬೇರೆ ಟೆಕ್ನಿಕ್ ಯೂಸ್ ಮಾಡಿ ಆಳದಿಂದ ನೀರನ್ನು ತೆಗಿತಾ ಇದ್ದೇವೆ. ಈಗ ರೀಚಾರ್ಜ್ ಮತ್ತು ಡಿಸ್ಚಾರ್ಜ್ ಅಂತ ಎರಡು ಶಬ್ದ ಹೇಳಿದ್ರಿ ನೀವು, ಇದು ಏನು ವಿಷಯಗಳು? ಇದು ಅಂತ ಹೇಳಿದರೆ, ನಾವೀಗ ರೀಚಾರ್ಜ್ ಮಾಡೋದು ಅಂತ ಹೇಳಿದರೆ ಮಳೆ ನೀರನ್ನು ಸಂಗ್ರಹಿಸಿ ಅದನ್ನು ನಾವು ಭೂಮಿಯ ಒಳಗೆ ಕಳಿಸುವುದು, ಜಲಚರ ಅಂತ ಹೇಳ್ತೇವೆ, ಅಕ್ವಿಫರ್ಸ್ ಅಂತ ಹೇಳ್ತೇವೆ, ವಾಟರ್ ಬೇರಿಂಗ್ ಜಿಯೋಲಜಿಕಲ್ ಫಾರ್ಮೇಶನ್ಸ್ ಅನ್ನು ನಾವು ಅಕ್ವಿಫರ್ ಅಂತ ಹೇಳ್ತೇವೆ. ಸೊ ಭೂಮಿಯ ಒಳಗೆ ನೀರು ಕಳಿಸುವುದನ್ನು ರೀಚಾರ್ಜ್ ಅಂತ ಹೇಳ್ತೇವೆ. ಅದರ ಬದಲು ನಾವು ಭೂಮಿಯ ಒಳಗಿಂದಲೇ ನೀರು ತೆಗಿತಾ ಇದ್ದೇವೆ, ಬೋರ್ವೆಲ್ ಆಗಲಿ ಬಾವಿಯಿಂದಾಗಲಿ ನೀರು ತೆಗಿತಾ ಇದ್ದೇವೆ. ಬಾವಿಯಲ್ಲಿ ಎಷ್ಟು ನೀರು ಇದ್ದದ್ದನ್ನೆಲ್ಲ ಉಪಯೋಗಿಸ್ಕೊಂಡು ಬೇರೆ ಬೇರೆ ಪರ್ಪಸ್ಸಿಗೆ ಉಪಯೋಗಿಸ್ಕೊಂಡು ಖಾಲಿಯಾದಾಗ ನಾವು ಬೋರ್ವೆಲ್ಗೆ ಹೋಗ್ತೇವೆ. ಬೋರ್ವೆಲ್ ಪುನಃ ಆಳ ಜಾಸ್ತಿ ಮಾಡ್ತಾ ಹೋದಾಗೆ ನೀವು ಕೇಳಿದರೆ ಯಾಕೆ ಇಷ್ಟು ಆಳಕ್ಕೆಲ್ಲ ಬೋರ್ವೆಲ್ ತೆಗಿತಾರೆ, ಒಂದು 500-600 ಇಷ್ಟು ಆಳ ತೆಗೆದಾಗ ನೀರು ಇದ್ದದ್ದೆಲ್ಲ ಖಾಲಿ ಆಗ್ತದೆ. ಸೊ ಅದು ಡಿಸ್ಚಾರ್ಜ್ ಅಂತ ಹೊರಗೆ ನಾವು ಇದು ಮಾಡೋದು ಅದನ್ನು. ಬಟ್ ಅದೇ ನೀರನ್ನು ನಾವು ಭೂಮಿಯ ಒಳಗೆ ಕಳಿಸಿದರೆ ಖಂಡಿತವಾಗಿ ನಮಗೆ ಅದರಿಂದ ಲಾಭ ಸಹ ಉಂಟು. ನಮ್ಮ ಬೋರ್ವೆಲ್ಲಲ್ಲಿ ಕೆಲವು ಕಡೆ 2 ಇಂಚು ಬಂದದ್ದು, 4 ಇಂಚು ನೀರಾದದ್ದು ಉಂಟು. ಸೊ ರೀಚಾರ್ಜ್ ಮಾಡಿದ್ರಿಂದ, ಸೊ ಭೂಮಿಯ ಒಳಗೆ ನೀರನ್ನು ಕಳಿಸೋದು ನಾವು ರೀಚಾರ್ಜ್ ಮಾಡೋದು ಅಂಥೇಳಿ. ಮಳೆ ನೀರು ಅಥವಾ ಡ್ಯಾಮ್ ಇದ್ದು ಕಾಲುವೆಯಿಂದ ಬಂದ ನೀರನ್ನೆಲ್ಲ ನಾವು ಕಲೆಕ್ಟ್ ಮಾಡಿ ಟ್ಯಾಂಕ್ ಎಲ್ಲ ಮಾಡಿ ಅದರಿಂದ ಭೂಮಿಯ ಒಳಗೆ ಕಳಿಸೋದು ರೀಚಾರ್ಜ್, ಭೂಮಿಯಿಂದ ಹೊರಗೆ ತೆಗೆಯೋದು ಡಿಸ್ಚಾರ್ಜ್. ಈಗ ಡಿಸ್ಚಾರ್ಜ್ ಜಾಸ್ತಿ ಆಗ್ತಾ ಇದೆ, ರೀಚಾರ್ಜ್ ಕಡಿಮೆ ಆಗ್ತಾ ಇದೆ. ಮತ್ತು ಈಗ ಇಷ್ಟು ಕಡಿಮೆ ಮಳೆ ಬರುವಾಗ ಬಹುಶಃ ಕೆಲವು ಇಲ್ಲೂ ನಮ್ಮ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಗಳಲ್ಲಿ ಸಹ ಬಹುಶಃ ಕೆಲವು ಗುಡ್ಡ ಪ್ರದೇಶದಲ್ಲಿ ನನಗೆ ಗೊತ್ತಿದ್ದ ಹಾಗೆ ಬಹುಶಃ 500-600 ಅಡಿಗೆ ಸಹ ನೀರು ಹೋಗಿದೆ ಅಂತ ನಾವು ಹೇಳಲಿಕ್ಕೆ ಆಗೋದಿಲ್ಲ. ನೀವೇ ಗಮನಿಸಿರ್ಬೋದು, ಕೆಲವು ಸಲ ಮಳೆ ಸಿಕ್ಕಾಪಟ್ಟೆ ಬಂದಾಗ ಹಿಂದಿನ ಕಾಲದಲ್ಲಿ ಜುಲೈ ಆಗಸ್ಟಲ್ಲಿ ಗುಡ್ಡದ ತುದಿ ಅಥವಾ ನಿಮ್ಮ ಅಂಗಳ ಅಕ್ಕಪಕ್ಕದಲ್ಲೆಲ್ಲ ಒಸರು ಅಂತ ಹೇಳ್ತಾ ಇದ್ದೆವು ನಾವು. ಸ್ಪ್ರಿಂಗ್ ಎಮರ್ಜ್ ಆಗ್ತಾ ಇತ್ತು, ವಾಟರ್ ಟೇಬಲ್ ಸರ್ಫೇಸ್ವರೆಗೂ ಬಂದು ನೀರು ತುಂಬಿಕೊಂಡು ಅದು ರೀಚಾರ್ಜ್ ಆಗಿ ಸರ್ಫೇಸ್ವರೆಗೂ ಬಂದು ಅಲ್ಲಿಯೇ ಸ್ಪ್ರಿಂಗ್ ಎಮರ್ಜ್ ಆಗಿ ಒಸರೆಲ್ಲ ಹೊರಗೆ ಹೋಗ್ತಾ ಇತ್ತು, ಬಾವಿದ್ದು ನೀರು ಫುಲ್ಲಾಗಿ ಬಾವಿಯಿಂದ ಹೊರಗೆ ಹೋಗ್ತಾ ಇತ್ತು. ಬಹುಶಃ ಈ ಸರ್ತಿ ಎಷ್ಟೋ ಕಡೆ ಬಾವಿಗಳೇ ತುಂಬಿಲ್ಲ ಅಂತ ಹೇಳೋದು ನನ್ನ ಅನುಭವ. ನೀವೊಂದು ವಾಟರ್ ಲೆವೆಲ್ ಅಂತ ಹೇಳಿದ್ರಿ, ಇದು ಏನು ಸರ್? ಇದು ಅಪ್ಪರ್ ಸರ್ಫೇಸ್ ಆಫ್ ದ ಝೋನ್ ಆಫ್ ಸ್ಯಾಚುರೇಷನ್. ಈಗ ನಾವು ವರ್ಟಿಕಲ್ ಡಿಸ್ಟ್ರಿಬ್ಯೂಷನ್ ಅಂತ ಹೇಳಿದಾಗ ಜಿಯಾಲಜಿಕಲ್ ಫಾರ್ಮೇಷನ್ಸ್ ತಗೊಂಡಾಗ ಭೂಮಿಯಿಂದ ನೀವೊಂದು 100 ಅಡಿ ಆಳಕ್ಕೆ ಒಂದು ಬಾವಿ ತೆಗೆದ್ರಿ ಅಂತ ಇಟ್ಕೊಂಡ್ರೆ ಅದರಲ್ಲಿ ಮೇಲಿನ ಇದು ಒಂದು 20-30-40 ಅಡಿ ಅಥವಾ 50-60 ಅಡಿ ಬಾವಿ ಅಂತ ಇಟ್ಕೊಳ್ಳುವ. ಈಗ 100 ಅಡಿ ಭಾಳ ಕಡಿಮೆ ಹೋಗೋದು. ಈ 60 ಅಡಿ ಬಾವಿಯಲ್ಲಿ ಒಂದು 30 ಝೋನ್ ಆಫ್ ಏರಿಯೇಷನ್ ಅಂತ ಇರ್ತದೆ, ಅಲ್ಲಿಯ ವೈಡ್ ಸ್ಪೇಸಸ್ ಗಾಳಿ ಮತ್ತು ಬೇರೆ ಇದರಿಂದೆಲ್ಲ ತುಂಬಿಕೊಂಡಿರ್ತದೆ. ಅದರ ಕೆಳಗೆ ಹೋದ್ರೆ ಮತ್ತೆ ನೀರು ಇರ್ತದೆ, ಅದು ಅಪ್ಪರ್ ಸರ್ಫೇಸ್ ಆಫ್ ದ ಝೋನ್ ಆಫ್ ಸ್ಯಾಚುರೇಷನ್. ಉಳಿದ 30 ನೀರು ಇರ್ತದೆ ಅಂತ ಇಟ್ಕೊಳ್ಳಿ. ಈಗ ಮಳೆಗಾಲ ಕಳೆದ ತಕ್ಷಣ ಸಾಧಾರಣ ವಾಟರ್ ಟೇಬಲ್ ರೈಸ್ ಆಗ್ತದೆ. ಮಳೆ ಬಂದಾಗ ಕೆಲವು ಸರ್ತಿ ಕೆಲವು ಪ್ರದೇಶದಲ್ಲಿ ಬಾವಿಯಲ್ಲಿ ಮೇಲೆ 60 ಸಹ ಮೇಲೆ ನೀರು ಬಂದು ಬಾವಿಯಿಂದ ಓವರ್ಫ್ಲೋ ಆಗಬಹುದು, ಅದು ಓವರ್ಫ್ಲೋ ಆಗೋದು. ಬಟ್ ಗ್ರ್ಯಾಜುವಲಿ ನಿಮ್ಮ ಮಳೆ ಕಡಿಮೆ ಆಗ್ತಾ ಆಗ್ತಾ ಹೋದ ಹಾಗೆ ಬಾವಿಯಲ್ಲಿ ನೀರಿನ ಮಟ್ಟ ಕೆಳಗೆ ಕೆಳಗೆ ಕೆಳಗೆ ಕೆಳಗೆ ಹೋಗ್ತದೆ. ಅದು ಒಂದು ಸ್ಟಾಗ್ನೆಂಟಿಗೆ ಅಪ್ಪರ್ ಸರ್ಫೇಸ್ ಝೋನ್ ಆಫ್ ಸ್ಯಾಚುರೇಷನ್ ಮೇಲೆ ಇರೋದಕ್ಕೆ ಅದು ವಾಟರ್ ಟೇಬಲ್ ಅಂತ ಹೇಳ್ತೇವೆ. ಅದು ಫ್ಲಕ್ಚುಯೇಷನ್ ಆಗ್ತದೆ. ಮಳೆಗಾಲದಲ್ಲಿ ಭೂಮಿಯ ಹತ್ತಿರ ಬರ್ತದೆ ಅಥವಾ ಭೂಮಿ ಮೇಲಿಂದಲೇ ಬಂದು ಹೊರಗೆ ಹೋಗಬಹುದು. ಬೇಸಿಗೆ ಕಾಲದಲ್ಲಿ ಕೆಳಗೆ ಕೆಳಗೆ ಕೆಳಗೆ ಕೆಳಗೆ ಹೋಗಿ ಒಂದು ದಿವಸ ನಿಮ್ಮ ಬಾವಿಯಲ್ಲಿ ನೀರೇ ಇಲ್ದಿರ್ಬೋದು, ವಾಟರ್ ಟೇಬಲೇ ಇರೋದಿಲ್ಲ. ಅದು ಝೋನ್ ಆಫ್ ಸ್ಯಾಚುರೇಷನ್ನ ಅಪ್ಪರ್ ಸರ್ಫೇಸ್ಗೆ ಹೇಳ್ತೇವೆ ನಾವು. ಇದು ನೀರಿನ ಒಂದು ವ್ಯವಸ್ಥೆ. ಈಗ ನೀವು ಹೇಳಿದರೆ ರೀಚಾರ್ಜ್ ನಾವು ಮಾಡಬೇಕು ಅಂತ ನಮ್ಮಲ್ಲಿ ಒಂದು ಪ್ರಶ್ನೆ ಇದೆ. ಹಿಂದಿನಲ್ಲೂ ಕೂಡ ಮಳೆ ಬರ್ತದೆ, ಮೋಡ ಆಗ್ತದೆ, ಪುನಃ ನಾವು ಉಪಯೋಗಿಸ್ತೇವೆ, ಎಲ್ಲಿಗೂ ಹೋಗ್ತದೆ, ಮೋಡ ಆಗ್ತದೆ, ಪುನಃ ಬರ್ತದೆ, ಒಂದು ಸೈಕಲ್ ಇದು. ಇದು ಹೀಗೆ ಬರ್ತಾ ಇರುವಾಗ ನೀರು ಇರಬೇಕಲ್ಲ, ನೀರು ಎಲ್ಲಿಗೆ ಹೋಗ್ತದೆ ಅಂತ ಒಂದು ಪ್ರಶ್ನೆ. ನಾವು ಯಾಕೆ ನೀರು ತುಂಬಿಸುವುದು? ಕರೆಕ್ಟ್. ಅದೇ ನಾವೊಂದು ಸ್ವಲ್ಪ ಇದು ನಮ್ಮ ಇದ್ರ ಬಗ್ಗೆ ಒಂದು ಅವೇರ್ನೆಸ್, ನೀವೊಂದು ಒಳ್ಳೆ ಕಾರ್ಯಕ್ರಮ ಸಹ ಮಾಡ್ತಾ ಇದ್ದೀರಿ ಈಗ ಆಕಾಶವಾಣಿಯ ಮುಖಾಂತರ, ಹಾಗೆ ಎಜುಕೇಷನ್ ಇನ್ಸ್ಟಿಟ್ಯೂಟ್ಗಳ ಮುಖಾಂತರ ಎಲ್ಲ ಸಾಕಷ್ಟು ಕಾರ್ಯಕ್ರಮಗಳಾಗ್ತಾ ಇವೆ. ಬಹುಶಃ ನಮ್ಮದೊಂದು ಇದೊಂದು ಅಸಡ್ಡೆ. ನೀವು ಹೇಳಿದ ಹಾಗೆ ಜನಗಳಿಗೆ ಸಾಕಷ್ಟು ಮಳೆ ಆಗ್ತದಲ್ಲ, ನಮ್ಮಲ್ಲಿ 4 ಇಷ್ಟೊಂದು ಚೆನ್ನಾಗಿ ಮಳೆ ಬರುವಾಗ ಯಾಕೆ ನೀರು ತುಂಬಿಸೋದು ನಮ್ಮ ನಡೀತದೆ ಅಂತ ಹೇಳೋದು. ಮತ್ತು ಮುಂಗಾರು ಕಳೆದರೆ ಹಿಂಗಾರಲ್ಲಿ ಸ್ವಲ್ಪ ಮಳೆ ಬರ್ತದೆ ಅಂತ ಹೇಳುವ ಒಂದು ನಮ್ಮದು ಬೇಜವಾಬ್ದಾರಿತನ. ಬಟ್ ಈಗಿನ ಕಾಲದಲ್ಲಿ ಏನಾಗಿದೆ ಅಂತ ಹೇಳಿದರೆ, ಮಳೆಗಾಲದ ಕೊನೆಗೂ ಸಹ ಈಗ ಆಗಸ್ಟ್ ಸೆಪ್ಟೆಂಬರ್ಲೇ ಮಳೆ ಕಡಿಮೆ ಆಗಿದೆ. ಈ ಸರ್ತಿ ಅಂತೂ ತೀರಾ ಕಡಿಮೆ ಆಗಿರೋದ್ರಿಂದ ನೀರಿನ ಮಹತ್ವವನ್ನು ನಾವು ಅರಿತುಕೊಳ್ಳಬೇಕು. ಸೊ ಇಷ್ಟು ಮಳೆ ಬರ್ತದೆ, ಅಷ್ಟು ಮಳೆ ಬರ್ತದೆ ಅಂತ ಹೇಳಿ ನಾವು ಇದು ಮಾಡಬಾರ್ದು. ಈಗ ಪ್ರತಿಯೊಂದು ಮನೆಯಲ್ಲಿ ಸಹ ಒಂದು ಮನೆ ಕಟ್ಟುವಾಗ ಸರ್, ನೀವೊಂದು ತುಂಬ ಖರ್ಚು ಮಾಡ್ತೀರಿ, ಒಂದು 40-50 ಲಕ್ಷ ಅಂತ ಹೇಳಿ, ಅಥವಾ ಸಾಧಾರಣ ಮನೆ ಕಟ್ಟುವವರೊಂದು 30 ಲಕ್ಷ ಖರ್ಚು ಮಾಡುವಾಗ ಅವರಿಗೆ ಒಂದು ಸಣ್ಣ ಟ್ಯಾಂಕ್ ಮಾಡಲಿಕ್ಕೆ ಒಂದು 50,000 1 ಲಕ್ಷ ಜಾಸ್ತಿ ಖರ್ಚು ಮಾಡೋದೇನು ದೊಡ್ಡ ಪ್ರಶ್ನೆ ಬರೋದಿಲ್ಲ. ಸೊ ಅವರು ಮನೆಯೊಳಗೆ ಒಂದು ಟ್ಯಾಂಕ್ ಮಾಡಿ ನೀರನ್ನು ಸ್ಟೋರ್ ಮಾಡಿ ಒಂದು 10,000 ಲೀಟ್ರ್ ನೀರನ್ನು ಸ್ಟೋರ್ ಮಾಡುವ ಟ್ಯಾಂಕ್ ಮಾಡಿದರೆ, ನಾನು ಇಲ್ಲಿ ನಿಮಗೆ ಇನ್ನೊಂದು ಮಾಹಿತಿ ಕೊಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. 1 ಇಂಚು ಮಳೆ ಅಂದರೆ 2.54 ಸೆಂಟಿಮೀಟ್ರು ಅಥವಾ 25.4 ಮಿಲಿಮೀಟ್ರ್ ಮಳೆ ನಿಮ್ಮ 1,000 ಚದರ ಅಡಿಯ ಟೆರ್ರೇಸಲ್ಲಿ ಅಥವಾ ರೂಫ್ ಟಾಪಲ್ಲಿ ಬಂದಾಗ ಸುಮಾರು ನೀವೊಂದು 500 ಚಿಲ್ಲರೆ ಗ್ಯಾಲನ್, 530-540 ಗ್ಯಾಲನ್ ಅಂದರೆ 1,000 ಚಿಲ್ಲರೆ ಲೀಟ್ರ್ ನೀರು ನೀವು ಶೇಖರಿಸಬಹುದು. ಹಾಗೆ ನಮ್ಮಲ್ಲಿ 3,500-4,000 ಮಿಲಿಮೀಟ್ರ್ ಮಳೆ ಬರುವಾಗ ಬಹುಶಃ ಎಲ್ಲ ನೀರನ್ನು ನಾವು ಟ್ಯಾಂಕಲ್ಲಿ ಕಲೆಕ್ಟ್ ಮಾಡಲಿಕ್ಕೆ ಆಗುವುದಿಲ್ಲ. ಬಟ್ ನಮ್ಮ ರಿಕ್ವೈರ್ಮೆಂಟಿಗೆ ಬೇಕಾದಷ್ಟು ನಾವು ಅದನ್ನು ಮಾಡುವುದಿಲ್ಲ. ಈಗ ನಮ್ಮಲ್ಲಿ ಯಾಕೆ ಮಳೆ ಬರ್ತಾ ಉಂಟಲ್ಲ, ಯಾಕೆ ಟ್ಯಾಂಕಲ್ಲಿ ತುಂಬಿಸಬೇಕು ಅಂತೇಳಿ, ಕಾರ್ಪೊರೇಷನ್ ನೀರು ಬೇಕಾದಷ್ಟು ಬರ್ತಾ ಇದೆ, ಕೆಲವು ಪ್ರದೇಶಕ್ಕೆ ಬರ್ತಾ ಇರ್ಬೋದು. ಬಟ್ ಇವತ್ತು ತುಂಬೆ ಅಂತ ಒಂದು ಅಣೆಕಟ್ಟು ಇಲ್ಲದಿದ್ದರೆ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನೇತ್ರಾವತಿ ನದಿಯಲ್ಲಿ ಒಂದು ಅಣೆಕಟ್ಟು ಇಲ್ಲದಿದ್ದರೆ ನಮ್ಮ ಅಸ್ತಿತ್ವವನ್ನೇ ಊಹಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಮಂಗಳೂರು ಸಿಟಿ ಕಾರ್ಪೊರೇಷನ್ಗೆ ಪೂರ್ತಿ ನೀರು, ಗುರುಪುರ ಆಗಿರ್ಬೋದು, ನೇತ್ರಾವತಿ ನದಿ ಆಗಿರ್ಬೋದು, ಹಾಗೆ ಉಡುಪಿಯಲ್ಲಿ ಸ್ವರ್ಣ ನದಿಯಿಂದೆಲ್ಲ ಬಜೆ ಅಣೆಕಟ್ಟು ಅಂತೆಲ್ಲ ಹೇಳ್ತೇವೆ. ಈ ಅಣೆಕಟ್ಟುಗಳನ್ನು ಕಟ್ಟಿ ಚೆಕ್ ಡ್ಯಾಮ್ ಅಲ್ಲದಿದ್ದರೆ ಬಹುಶಃ ನಮಗೆ ನೀರಿನ ತಾಪತ್ರ ತುಂಬ ಬರ್ತಾ ಇತ್ತು. ನೀವು ಹೇಳಿದಾಗೆ ಮಳೆ ಬರ್ತದೆ, ನದಿಗಳುಂಟು ಅಕ್ಕಪಕ್ಕದಲ್ಲಿ, ಯಾಕೆ ನೀರು ಸಂಗ್ರಹ ಮಾಡಬೇಕು ಅಂತ ಹೇಳೋದು ನಮಗೆ ಜವಾಬ್ದಾರಿ ಇಲ್ಲದೆ ನಾವು ಮಾತಾಡ್ತಾ ಇರೋದ್ರಿಂದ ಈ ಸಮಸ್ಯೆಗಳೆಲ್ಲ ಬರ್ತಾ ಇರೋದು ಖಂಡಿತವಾಗಿಯೂ. ಈಗ ನೀವು ಮಳೆ ನೀರನ್ನು ಸಂಗ್ರಹಿಸಿ ಇಟ್ಟರೆ ಒಳ್ಳೆಯದು ಅಂತ ಹೇಳಿದ್ರಿ. ಮಳೆ ನೀರನ್ನು ಈಗ ದೊಡ್ಡ ಟ್ಯಾಂಕ್ ಮಾಡಬೇಕು, ಈಗ ಹೇಳಿದ್ರಿ ಒಂದು 50,000 ರೂಪಾಯಿ ಖರ್ಚು ಮಾಡಿದರೆ ಒಂದು 10,000 ಟ್ಯಾಂಕ್ ಮಾಡಬಹುದು ಅಂತ. ಇದನ್ನು ಸಂಗ್ರಹಿಸಿ ಇಡುವಂತಹ ಬಗ್ಗೆ ಹೇಗೆ, ಇದು ಶುದ್ಧವೋ ಹೇಗೆ? ಖಂಡಿತವಾಗಿ ಸರ್, ಶುದ್ಧ ನೀರು. ಯಾಕಂತ ಹೇಳಿದ್ರೆ ಮಳೆ ನೀರು ನೀವು ಅಂತ ಹೇಳಿದ್ರೆ ಅದಕ್ಕೆ ಒಂದು ಸಾಕಷ್ಟು ನೀವು ವ್ಯವಸ್ಥೆ ಮಾಡ್ಕೊಳ್ಬೇಕು. ರೂಫ್ ಟಾಪಲ್ಲಿ ಆಗಲಿ ಅಥವಾ ನಿಮ್ಮ ಟೆರೆಸ್ ಮೇಲೆ ಬಿದ್ದದ್ದಾಗಲಿ, ಹಂಚಿನ ಮಾಡಿ ಮೇಲಿದ್ದಾಗ ಅದರ ಗಟರ್ಸ್, ಅದಕ್ಕೆ ಸೈಡಿಗೆ ಸಪೋರ್ಟ್ ಕೊಟ್ಟು ಗಟರ್ಸ್ ಅಂತ ಹೇಳ್ತೇವೆ ನಾವು, ಮತ್ತೆ ಅದಕ್ಕೆ ಪೈಪ್ ಲೈನ್ ಹಾಕಿ ಮತ್ತೆ ಅದನ್ನು ಸ್ಕ್ರೀನಿಂಗ್ ಮಾಡಿ ನೀವು ಫಿಲ್ಟರ್ ಯೂನಿಟ್ ಇಟ್ಟುಕೊಂಡು ಮತ್ತೆ ಅದನ್ನು ಟ್ಯಾಂಕಿಗೆ ಅಥವಾ ಸಂಪಿಗೆ ಬಿಡೋದು ನೀವು ಕಲೆಕ್ಟ್ ಮಾಡೋದು. ಸೊ ಈ ಪ್ರಾಸೆಸ್ಸಲ್ಲಿ ಸಾಕಷ್ಟು ನೀರು ಶುದ್ಧಿ ಆಗ್ತದೆ. ಇದರ ಜೊತೆಗೆ ನಿಮ್ಮ ಒಂದು 50,000 ಲೀಟ್ರ್ ದೊಡ್ಡ ದೊಡ್ಡ ಫ್ಲ್ಯಾಟಲ್ಲಿ 1 ಲಕ್ಷ ಲೀಟ್ರ್ ಅಂತ ಹೇಳಿದ್ರೆ ಅದು ಬೇರೆಯೇ, ಅವರದೊಂದು ಫಿಲ್ಟ್ರ್ ಯೂನಿಟೇ ಮಾಡಬೇಕಾಗತ್ತೆ. ಪೆಬಲ್ಸ್ ಬೇರೆ ಬೇರೆ ಗಾತ್ರದ ಸ್ಯಾಂಡ್ ಫಿಲ್ಟ್ರ್ ಯೂನಿಟ್ ಮಾಡಿ ಆ ಫಿಲ್ಟ್ರ್ ಆದ ನೀರನ್ನು ನಿಮ್ಮ ಸಂಪಿಗೆ ಅಥವಾ ಬೇರೆ ಕೆರೆಗಳಿಗೆ ಬಿಡಬೇಕಾಗ್ತದೆ. ಬಟ್ ಇಲ್ಲಿ ನಾವು ಹಣದ ಬಗ್ಗೆ ಸ್ವಲ್ಪ ಯೋಚನೆ ಮಾಡ್ತೇವೆ, ಬಟ್ ಅದರಿಂದ ಎಷ್ಟು ಶುದ್ಧ ನೀರು ನಿಮಗೆ 50,000 ಲೀಟ್ರ್ ದೊಡ್ಡ ದೊಡ್ಡ ಇವರು ಸಾಧಾರಣ ಹಣ ಇದ್ದವರು ಅಥವಾ 1-2 ಎಕರೆ ಜಾಗ ಇದ್ದವರು ಬರೀ 10,000 ಅಲ್ಲ, ಒಂದು 25,000, 30,000, 50,000 ಲೀಟ್ರ್ ಇದ್ದು ನೀರನ್ನು ಸ್ಟೋರ್ ಮಾಡ್ಬೋದು. ಬಟ್ ಮಳೆ ನೀರು ಎಷ್ಟು ಶುದ್ಧ ಅಂತ ಹೇಳಿದರೆ, ಈಗ ನೀವು ಟೆರೆಸಿಂದೆಲ್ಲ ಕಲೆಕ್ಟ್ ಮಾಡಿದ್ದನ್ನು ಸರಿಯಾಗಿ ಫಸ್ಟ್ ಒಂದು 2 ಮಳೆ ಬಂದಾಗ ಅದನ್ನು ಹೊರಗೆ ನೀರು ಬಿಡಬೇಕು, ಫ್ಲಶ್ ಔಟ್ ಮಾಡಬೇಕು. ಆ ಪೈಪಲ್ಲಿ ಅದಕ್ಕೆ ಕೆಲವು ಕಡೆ ಅದಕ್ಕೆ ಇದು ವ್ಯವಸ್ಥೆ ಇರ್ತದೆ. ಸೊ ಆಮೇಲೆ ಉಳಿದ ನೀರನ್ನು ನೀವು ಶುದ್ಧ ನೀರನ್ನು ಇದಕ್ಕೆ ನಿಮ್ಮ ಸಂಪಿಗೆ ಅಥವಾ ಟ್ಯಾಂಕಿ ಕಲೆಕ್ಟ್ ಮಾಡಿದರೆ ಸುಮಾರು ಕೆಲವು ಕಡೆ ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ, ಚಿತ್ರದುರ್ಗ ಕಡೆ ಎಲ್ಲ ಕೆಲವು ಕಡೆ 5 ವರ್ಷದ ಹಿಂದಿನ ಮಳೆ ನೀರನ್ನು ಅವರು ಇವತ್ತು ಉಪಯೋಗಿಸ್ಕೊಳ್ತಾ ಇದ್ದಾರೆ ಅಂತ ಹೇಳಿದರೆ ಟ್ಯಾಂಕ್ ಅಷ್ಟು ಏರ್ ಟೈಟ್ ಆಗಿರಬೇಕು, ಯಾವುದೇ ಒಂದು ಕ್ರಿಮಿಕೀಟಗಳು ಒಳಗೆ ಹೋಗಲಿಕ್ಕೆ ಆಸ್ಪದ ಇರಬಾರ್ದು. ಅವರು ಅದಕ್ಕೆ ಏನು ಮಾಡಿದ್ದಾರೆ ಅಂತ ಹೇಳಿದರೆ ಪಂಪ್ ಯೂಸ್ ಮಾಡೋದಿಲ್ಲ, ಮೋಟ್ರ್ ಯೂಸ್ ಮಾಡಿ ನೀರು ಲಿಫ್ಟ್ ಮಾಡೋದಿಲ್ಲ. ಈಗಲೂ ಒಂದು ಕೊಡದಿಂದ ಕುಡಿಲಿಕ್ಕೆ ಮತ್ತು ಅಡುಗೆಗೆ ಪರ್ಪಸ್ಗೆ ಅವರು ಸುಮಾರು 4-5 ವರ್ಷಗಳ ಹಿಂದೆ ಕಲೆಕ್ಟ್ ಮಾಡಿದ ನೀರನ್ನು ಉಪಯೋಗಿಸ್ಕೊಳ್ತಾ ಇದ್ದಾರೆ. ಚಿತ್ರದುರ್ಗ ಅಂತ ಜಿಲ್ಲೆಗಳು ತುಂಬ ಬರಗಾಲದ ಪ್ರದೇಶಗಳಲ್ಲಿ ಮಳೆ ತೀರಾ ಕಡಿಮೆ. ಸೊ ಅಂಥ ಇದರಲ್ಲಿ ಈ ಥರ ಎಕ್ಸ್ಪೆರಿಮೆಂಟ್ ಮಾಡಿರುವಾಗ ನಾವು ಯಾಕೆ ನಾವು ಒಂದು ಅಸಡ್ಡೆ ಮಾಡಬಾರ್ದು? ಈಗ ಎಲ್ಲ ಕಡೆ ಒಂದೇ ಥರ ಮಳೆ ಬರೋದಿಲ್ಲ, ಕೆಲವು ಕಡೆ ಜಾಸ್ತಿ ಮಳೆ ಬರ್ತದೆ, ಕೆಲವು ಕಡೆ ಕಡಿಮೆ ಬರ್ತಾ ಇದೆ. ಬಟ್ ಈಗಿನ ಟ್ರೆಂಡ್ ನೋಡಿದರೆ ನಮ್ಮಲ್ಲೂ ಮಳೆಗೆ ಶಾರ್ಟೇಜ್ ಇದೆ. ಕೋಸ್ಟಲ್ ಕರ್ನಾಟಕ ಅಂತ ಹೇಳೋದು ನಾವು ಸೇಫರ್ ಝೋನ್ ಅಲ್ಲ ಸರ್ ಇವತ್ತು ಖಂಡಿತವಾಗಿಯೂ. ಹೌದು, ಈಗ ನೀವು ಇದನ್ನು ಮಳೆ ನೀರನ್ನು ಸಂಗ್ರಹಿಸಿಡ್ಬೋದು ಹೇಳಿದ್ರಿ, ಸಂಗ್ರಹಿಸಿಟ್ಟ ನೀರು ಎಷ್ಟು ಸಮಯದವರೆಗೆ ಉಪಯೋಗಿಸ್ಬೋದು? ನೀವೀಗ ಒಂದು 5 ವರ್ಷದ ಎಕ್ಸಾಂಪಲ್ ಹೇಳಿದ್ರಿ, ಸಾಮಾನ್ಯವಾಗಿ ನಾವು ಈ ಸಂಗ್ರಹಿಸಿಟ್ಟ ನೀರನ್ನು ಎಷ್ಟು ಸಮಯದವರೆಗೆ ಅಂದರೆ ಸರ್ ಅದೇ ಥರ ಏರ್ ಟೈಟ್ ಆಗಿ ಸ್ವಲ್ಪ ಸಹ ನಾವು ಅದಕ್ಕೆ ಏನು ಕ್ರಿಮಿಕೀಟ ಹೋಗೋದಾಗಿ ಅದಕ್ಕೆ ಬಾಕ್ಸ್ ಎಲ್ಲ ಹಾಗೆ ಮುಚ್ಚಳ ಎಲ್ಲ ಕರೆಕ್ಟಾಗಿ ಮುಚ್ಚಿಟ್ಟರೆ ಸುಮಾರು ಒಂದು 5-6 ವರ್ಷ ಎಲ್ಲ ಉಪಯೋಗಿಸ್ಬೋದು. ಉಪಯೋಗಿಸಿದ್ದಾರೆ, ಎಕ್ಸ್ಪೆರಿಮೆಂಟ್ ಮಾಡಿದವರದ್ದು ನಾನು ಹೇಳ್ತಾ ಇರೋದು. ಯಾವುದೇ ರೀತಿಯ ತೊಂದರೆಗಳು ಆಗಲಿಲ್ಲ ಅವರಿಗೆ, ಆರೋಗ್ಯ ವಿಷಯದಲ್ಲಿ ಯಾವ ರೀತಿಯಲ್ಲಿ ಅವರಿಗೆ ತೊಂದರೆ ಆಗಿಲ್ಲ. ಅವರು ಅದನ್ನೇ ಒಬ್ಬರು ಜಲತಜ್ಞ ಇದ್ದಾರೆ ಚಿತ್ರದುರ್ಗದಲ್ಲಿ, ದೇವರಾಜ ರೆಡ್ಡಿ ಅಂತ ಹೇಳಿ, ಅವರು ಸಾಕಷ್ಟು ಪುಸ್ತಕ ಎಲ್ಲ ಬರೆದಿದ್ದಾರೆ. ಅವರೇ ಒಂದು ಪ್ರಾತ್ಯಕ್ಷಿತೆ ಮಾಡಿ ಒಂದು ಮನೆಗೆ ಹೋಗಿ ಅಲ್ಲಿ ನೀರು ಕುಡಿದು ತೋರಿಸಿದ್ದಾರೆ. ಇದು ನೋಡಿ 5 ವರ್ಷದ ಹಿಂದಿನ ನೀರು ತುಂಬ ಚೆನ್ನಾಗಿದೆ ಅಂತ ಹೇಳಿ ತೋರಿಸಿದ್ದಾರೆ, ಅವರು ಮನೆಯವರು ಕುಡಿದಿದ್ದಾರೆ. ಸೊ ಹಾಗಾಗಿ ಆ ಮಳೆ ನೀರು ಸಾಕಷ್ಟು ಶುದ್ಧವಾಗಿರೋದ್ರಿಂದ ಮತ್ತೆ ನೀವು ಸಾಕಷ್ಟು ಕೇರ್ ತಗೊಂಡು ಟ್ಯಾಂಕಲ್ಲಿ ಕಲೆಕ್ಟ್ ಮಾಡಿರೋದ್ರಿಂದ ಅದೇನಂತ 4-5 ವರ್ಷಗಳ ಮಟ್ಟಿಗೆ ಉಪಯೋಗಿಸಬಹುದು. ಅದು ಅಡುಗೆಗೆ ಮತ್ತು ಅವರು ಇದಕ್ಕೆ ಮಾತ್ರ ಉಪಯೋಗಿಸಿದ್ದರಿಂದ ಸರ್, ಕುಡಿಲಿಕ್ಕೆ ಅವ್ರು 4-5 ವರ್ಷ ಟ್ಯಾಂಕಲ್ಲಿ ನೀರು ಉಳಿದಿತ್ತು. ಈಗ ನಾವು ಇನ್ನೊಂದು ವಿಷಯಕ್ಕೆ ಬರುದಿದ್ರೆ, ಈಗ ನೀವು ಮೊದಲ ಭಾಗವನ್ನು ನಾವು ಮಾತಾಡಿದ್ವಿ, ಏನು ಮಳೆ ನೀರನ್ನು ಸಂಗ್ರಹ ಮಾಡೋದು, ಇನ್ನೊಂದು ನೀವು ಹೇಳಿದ್ರೆ ರೀಚಾರ್ಜ್ ಅಂತ. ಈ ರೀಚಾರ್ಜ್ ಮಾಡುವ ಬಗೆಗಳೇನು? ಸರ್, ಈಗ ಮಳೆ ನೀರನ್ನು ರೀಚಾರ್ಜ್ ಮಾಡಲಿಕ್ಕೆ ಸಾಕಷ್ಟು ಬೇರೆ ಬೇರೆ ಬಗೆಯಲ್ಲಿ ನಾವು ರೀಚಾರ್ಜ್ ಮಾಡಬಹುದು. ಈಗ ಸಾಧಾರಣ ನಾವು ರೂಫ್ ಟಾಪಿಂದ ಮಳೆ ಬರ್ತದೆ, ರೂಫ್ ಟಾಪ್ನಲ್ಲಿ ಅಥವಾ ಟೆರ್ರೇಸ್ನಲ್ಲಿ ಬಿದ್ದ ಮಳೆ ಅಥವಾ ಓಪನ್ ಸ್ಪೇಸಲ್ಲಿ ಬಿದ್ದ ಮಳೆ, ನಿಮ್ಮ ಮನೆ ಮುಂದೆ ಸುತ್ತಮುತ್ತ ಸ್ವಲ್ಪ ಜಾಗ ಇದ್ದರೆ ಅದರಲ್ಲಿ ಬಿದ್ದ ನೀರನ್ನು ಇದನ್ನೆಲ್ಲ ನೀವು ಕಲೆಕ್ಟ್ ಮಾಡ್ಬೋದು, ಒಂದು ಸಂಪ್ ಮಾಡ್ಬೋದು, ಒಂದು ಟ್ಯಾಂಕ್ ಮಾಡ್ಬೋದು. ಬಟ್ ಮನೆ ಸುತ್ತಮುತ್ತ ಇದ್ದ ನೀರು ಸ್ವಲ್ಪ ಜಾಸ್ತಿ ಗಲೀಜಿರ್ಬೋದು, ಆಗ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಒಂದು ಫಿಲ್ಟರ್ ಯೂನಿಟ್ ಇಂಗು ಗುಂಡಿ ಅಂತ ಹೇಳಿ ಎಲ್ಲ ಮಾಡಿ ಅದಕ್ಕೆ ಬೇರೆ ಬೇರೆ ಸೈಜಿನ ಪೆಬಲ್ಸ್ ನೆಟ್ಲಾನ್ ಮೆಶ್ ಎಲ್ಲ ಹಾಕಿ ಮತ್ತು ಚಾರ್ಕೋಲ್ ಎಲ್ಲ ಹಾಕಿ ಅದು ಕುಡಿಯೋ ಪರ್ಪಸ್ಸಿಗಾದರೆ ಸ್ವಲ್ಪ ಜಾಸ್ತಿ ಕೇರ್ ತಗೊಂಡು ಆ ಇಂಗು ಗುಂಡಿ ಮುಖಾಂತರ ಫಿಲ್ಟರ್ ಆದ ನೀರನ್ನು ನೀವು ಬಾವಿಗೆ ಬಿಡಬಹುದು, ಅಥವಾ ನಿಮ್ಮ ಸಣ್ಣ ಪಾಂಡ್ ಇದ್ದರೆ ಅಥವಾ ನಿಮ್ಮ ಸಂಪ್ ಇದ್ದರೆ ಅದರಲ್ಲಿ ಉಪಯೋಗಿಸ್ಕೊಳ್ಬೋದು. ಬಟ್ ದೊಡ್ಡ ಮಟ್ಟದಲ್ಲಿ ಇವತ್ತು ಕೃಷಿ ಭೂಮಿಯಲ್ಲಿ ಎಲ್ಲ ನೀರಿನ ಶಾರ್ಟೇಜ್ ಬರ್ತದೆ, ಬಹುಶಃ ನಮ್ಮ ಘಟ್ಟದ ಮೇಲಿನ ಜನ ಸಾಕಷ್ಟು ಕೃಷಿ ಹೊಂಡಗಳನ್ನು ಮಾಡಿಕೊಂಡಿದ್ದಾರೆ. ನಮ್ಮಲ್ಲಿ ಜಾಗ ಸಹ ತುಂಬ ಕಡಿಮೆ, ಆದರೂ ತೋಟ ಇರುವವರು ಕೆಲವು ಕಡೆ ಖಂಡಿತವಾಗಿಯೂ ಕೃಷಿ ಹೊಂಡ ಅಂತ ಮಾಡಬಹುದು. ಯಾಕಂತ ಹೇಳಿದರೆ ಕೃಷಿ ಹೊಂಡ ಮಾಡಿರೋ ದೊಡ್ಡ ದೊಡ್ಡ ಕೆರೆಗಳ ಥರ ಬೇರೆ ಕಡೆ ಎಲ್ಲ ಇಡೀ ತೋಟದಲ್ಲಿ ಬಿದ್ದ ನೀರನ್ನು ಅಲ್ಲಿ ಕಲೆಕ್ಟ್ ಮಾಡೋದು, ಅವರ ಪಕ್ಕದಲ್ಲಿ ಅಲ್ಲಿ ಬೋರ್ವೆಲ್ ಇರ್ತದೆ. ಸೊ ಬೋರ್ವೆಲ್ಲಿಗೆ ಆ ಕೃಷಿ ಹೊಂಡದ ನೀರನ್ನು ಕಲೆಕ್ಟ್ ಮಾಡಿ ಅದನ್ನು ಪಕ್ಕದಲ್ಲೇ ಬೋರ್ವೆಲ್ನ ಪಕ್ಕದಲ್ಲೇ ಒಂದು ಇಂಗು ಗುಂಡಿ ಮಾಡಿ ಫಿಲ್ಟರ್ ಯೂನಿಟ್ ಮಾಡಿ ಆ ಫಿಲ್ಟರ್ ಯೂನಿಟ್ನ ಮುಖಾಂತರ ನೀವು ಬೋರ್ವೆಲ್ಗೆ ರೀಚಾರ್ಜ್ ಮಾಡ್ಬೋದು, ಅಥವಾ ನಿಮ್ಮ ಸುತ್ತಮುತ್ತ ಕೆರೆಗಳಿಗೆ ರೀಚಾರ್ಜ್ ಮಾಡ್ಬೋದು. ಇವತ್ತು ತುಂಬೆಯಲ್ಲಿ ಅಣೆಕಟ್ಟು ಕಟ್ಟಿದ ಮೇಲೆ ನೇತ್ರಾವತಿ ನದಿಗೆ ಬರೀ ಮಂಗಳೂರಿನ ಜನತೆಯ ನೀರಿನ ಕ್ಷಾಮ ಮಾತ್ರ ಬಗೆಹರಿದದ್ದಲ್ಲ, ಬಹುಶಃ ತುಂಬೆ ಡ್ಯಾಮಿನ ಅಪ್ಸ್ಟ್ರೀಮಲ್ಲಿ ಇರುವಂಥದ್ದು ಬಂಟ್ವಾಳ ಇರ್ಬೋದು ಅಥವಾ ಬಿ ಸಿ ರೋಡ್ನ ಸುತ್ತಮುತ್ತ, ಅದು ಸುಧಾ ಸಾಧಾರಣ ಪರಂಗಿಪೇಟೆ ಹಾಗೆ, ಅದರ ಮೇಲೆ ಪುನೊಂದು ಸರಪಾಡಿ ಹತ್ರ ಡ್ಯಾಮ್ ಕಟ್ಟಿದ್ದಾರೆ ನೇತ್ರಾವತಿ ನದಿಗೆ, ಹಾಗೆ ಅಲ್ಲಲ್ಲಿ ಸಾಕಷ್ಟು ಡ್ಯಾಮ್ ಕಟ್ಟಿದ್ದಾರೆ. ಇದರಿಂದ ಏನು ಅಡ್ವಾಂಟೇಜ್ ಅಂತ ಹೇಳಿದರೆ, ನಿಮ್ಮ ಅಕ್ಕಪಕ್ಕದಲ್ಲಿರೋ ಬಾವಿಗಳು ಕೆರೆಗಳು ಎಲ್ಲ ರೀಚಾರ್ಜ್ ಆಗ್ತವೆ. ಈ ನೀರಿನ ಮಟ್ಟ ಏರಿದಾಗ ಸುತ್ತಮುತ್ತಲಿನ ಬಾವಿಗಳು ಕೆರೆಗಳು ಬೋರ್ವೆಲ್ಗಳು ರೀಚಾರ್ಜ್ ಆಗ್ತವೆ. ನಮ್ಮಲ್ಲಿ ಒಂದು ಸಂಪ್ರದಾಯ ಇತ್ತು ಮುಂಚೆ, ನಿಮಗೆ ಗೊತ್ತಿರ್ಬೋದು, ಸುಮಾರು ಒಂದು 50-60 ವರ್ಷಗಳ ಹಿಂದೆ, ಅದು ಈಗ ತುಂಬ ಕಡಿಮೆ ಆಗಿದೆ. ಈಗೆಲ್ಲ ನಮ್ಮ ವಿದ್ಯಾಭ್ಯಾಸಕ್ಕಾಗಿ ಮಕ್ಕಳು ಅಲ್ಲಿ ಕೆಲಸಕ್ಕೆ ಜನಸ ಸಿಗುವುದಿಲ್ಲ ಹಳ್ಳಿ ಕಡೆ. ಅಲ್ಲಿ ಏನು ಮಾಡ್ತಾಯಿದ್ರು ಅಂತ ಹೇಳಿದರೆ, ಈ ಸಣ್ಣ ಸಣ್ಣ ತೋಡು ಸಾರು ಅಂತ ಹೇಳ್ತಾರೆ, ನೀರು ಬರುವ ಸಣ್ಣ ಸಣ್ಣ ಸ್ಟ್ರೀಮ್ ಸೇರಿ ದೊಡ್ಡ ಸ್ಟ್ರೀಮ್ ಆಗೋದು, ದೊಡ್ಡ ಸ್ಟ್ರೀಮ್ಗಳು ಸೇರಿ ಇನ್ನಷ್ಟು ದೊಡ್ಡ ಸ್ಟ್ರೀಮ್, ಕೊನೆಗೆ ಅದು ನದಿಗೆ ಸೇರಿ ನದಿಯಿಂದ ನೀರು ಸಮುದ್ರಕ್ಕೆ ಹೋಗ್ತದೆ. ಒಂದು ನೆಟ್ವರ್ಕ್ ಆಫ್ ಸ್ಟ್ರೀಮ್ಸ್ ಅಂತ ಹೇಳ್ತೇವೆ, ಒಂದು ವಾಟರ್ ಶೆಡ್ ತಗೊಂಡ್ರೆ ಸಣ್ಣ ಸಣ್ಣ ಸ್ಟ್ರೀಮ್ಗಳಿಂದ ದೊಡ್ಡ ಸ್ಟ್ರೀಮ್ ಹೇಗೆ ಆಗೋದು ಅಂತೇಳಿ. ಹಾಗೆ ನಾವು ಆ ಸ್ಟ್ರೀಮ್ಗಳನ್ನೆಲ್ಲ ವಾಟರ್ ಶೆಡ್ ಮ್ಯಾನೇಜ್ಮೆಂಟಲ್ಲಿ ನಾವು ಇದ್ರ ಬಗ್ಗೆ ಎಲ್ಲ ಹೇಳ್ತೇವೆ. ನೀವು ಹಾಗೆ ಅಲ್ಲಲ್ಲಿ ಚೆಕ್ ಡ್ಯಾಮ್ ಕಟ್ಟಿ, ನದಿಗಳಿಗೆ ಅಡ್ಡ ಕಟ್ಟಿ, ಸ್ಟ್ರೀಮ್ಗಳಿಗೆ ಕಟ್ಟಿ, ತೋಡುಗಳಿಗೆ ಅಡ್ಡ ಕಟ್ಟಿ, ಆ ನೀರನ್ನು ಉಪಯೋಗಿಸಿಕೊಂಡ್ರೆ ಸುತ್ತಮುತ್ತ ಕೆರೆಗಳಲ್ಲೆಲ್ಲ ರೀಚಾರ್ಜ್ ಆಗ್ತದೆ. ಜೊತೆಗೆ ನೀರು ಒಂದು ಸಣ್ಣ ಕಾಲುವೆ ಮಾಡ್ತಾ ಇದ್ರೆ, ಮುಂಚೆ ತೋಡು ಅಂತ ಹೇಳ್ತೇವೆ, ಅದರಲ್ಲಿ ಸುಮಾರು 2 ಕಿಲೋಮೀಟರ್ ದೂರಕ್ಕೆ ಹೋಗಿ ಅಲ್ಲಿಯ ತೋಟಕ್ಕೆಲ್ಲ ನೀರು ಬರ್ತಾ ಹೋಗ್ತಾ ಇತ್ತು. ಕಟ್ಟಗಳು ಕಟ್ಟಿದಾಗ ನೀರು ಆಚೆ ಈಚೆ ಎಲ್ಲ ಸುತ್ತಮುತ್ತ ಪ್ರದೇಶದಲ್ಲಿ ರೀಚಾರ್ಜ್ ಆಗ್ತದೆ. ಆದ್ರಿಂದ ಈ ಕಟ್ಟೆಗಳನ್ನ ಕಟ್ಟುವಂಥದ್ದು ನಿಜವಾಗಿಯೂ ಒಳ್ಳೆಯ ಖಂಡಿತ ಒಳ್ಳೆಯ ಸಂಪ್ರದಾಯ. ಮುಂಚೆ ಮಣ್ಣಲ್ಲೆಲ್ಲ ಕಟ್ತಾರೆ, ಈಗ ನೀವು ಹಲಗೆ ಹಾಕುವಂಥದ್ದು, ಈಗ ಗೌರ್ಮೆಂಟಿಂದಲೂ ಅದಕ್ಕೆ ಸ್ವಲ್ಪ ಸಬ್ಸಿಡಿ ಎಲ್ಲ ಸಿಗ್ತದೆ ಸಾಕಷ್ಟು. ಅದನ್ನೆಲ್ಲ ಉಪಯೋಗಿಸಿಕೊಂಡು ಖಂಡಿತವಾಗಿಯೂ ಹಳ್ಳಿ ಕಡೆ ಜನ ಇದರ ಬಗ್ಗೆ ಜಾಸ್ತಿ ಗಮನ ಕೊಡಬೇಕು. ನಾವು ರೈತರು ಕೃಷಿ ಭೂಮಿ ಮಾಡುವಾಗ ಕೃಷಿ ಹೊಂಡ ಮಾಡೋದ್ರ ಜೊತೆಗೆ ನಮ್ಮಲ್ಲಿ ಈ ಥರ ಎಲ್ಲೆಲ್ಲಿ ಸಣ್ಣ ಸಣ್ಣ ಸ್ಟ್ರೀಮ್ಗಳಿದೆ, ಬಹುಶಃ ಮುಂಚೆ ಎಲ್ಲ ನವೆಂಬರ್ ಡಿಸೆಂಬರ್ ವರೆಗೂ ಸಾಕಷ್ಟು ನೀರು ಹರಿತಾ ಇತ್ತು, ಬಹುಶಃ ಈ ವರ್ಷ ಈಗಲೇ ಅದಕ್ಕೆ ನಾವು ಗಮನ ಕೊಡಬೇಕಂತೆ. ಬಹುಶಃ ತುಂಬೆಯಲ್ಲಿ ಆಗಲೇ ಅದನ್ನು ನೀರು ಹರಿಯೋದನ್ನು ಕಡಿಮೆ ಮಾಡಿದ್ದಾರೆ ಅಡ್ಡ ಕಟ್ಟಿ, ಯಾಕಂದ್ರೆ ಬಹುಶಃ ಮುಂದಿನ ದಿನಗಳಲ್ಲಿ ಬಹಳ ಪ್ರಾಬ್ಲಮ್ ಬರಬಹುದು ನಮಗೆ ಖಂಡಿತವಾಗಿ ಕುಡಿಯುವ ನೀರಿನ ಬಗ್ಗೆ. ಸೊ ಇದಕ್ಕೆ ನಾವು ರೀಚಾರ್ಜ್ ಬಗ್ಗೆ ಸಾಕಷ್ಟು ಟೆಕ್ನಾಲಜಿ ಇದೆ, ರೀಚಾರ್ಜ್ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡಬಹುದು, ಕೊನೆಗೆ ನಿಮ್ಮ ಓಪನ್ ಸ್ಪೇಸಲ್ಲಿ ಬಿದ್ದ ನೀರು, ಸಿಟಿಯಲ್ಲಿ ರಸ್ತೆ ಬದಿಯಲ್ಲಿ ಬಿದ್ದ ನೀರು ಡ್ರೈನ್ ಆಗಿ ಪಕ್ಕದ ಇದಕ್ಕೆ ಹೋಗ್ತದೆ, ಅದನ್ನು ಫಿಲ್ಟರ್ ಮಾಡಿ ಫಿಲ್ಟರ್ ಯೂನಿಟಿಂದ ದೊಡ್ಡ ಕೆರೆಗಳನ್ನೆಲ್ಲರೂ ಮಾಡಿ, ಜಾಗ ಇದ್ದರೆ ಕೆರೆಗಳನ್ನೆಲ್ಲ ಮಾಡಿ ಕೆರೆಗಳನ್ನು ತುಂಬಿಸಬಹುದು, ಈ ಥರದ್ದೆಲ್ಲ ಮಾಡಬಹುದು. ಸೊ ಬೋರ್ವೆಲ್ಲನ್ನು ಇವತ್ತು ರೀಚಾರ್ಜ್ ಮಾಡಲಿಕ್ಕೆ ಆಗ್ತದೆ, ನಿಮ್ಮ ಹಳೆ ಬೋರ್ವೆಲ್ಗಳನ್ನೆಲ್ಲ ಇವತ್ತು ರೀಚಾರ್ಜ್ ಮಾಡಲಿಕ್ಕೆ ಆಗ್ತದೆ. ಆ ಬೋರ್ವೆಲ್ಗೆ ಒಮ್ಮೆ ಸ್ವಲ್ಪ ನೀರು ಒಳಗೆ ಕಳಿಸ್ಬೇಕು. ಈಗ ಹಳೆ ಬೋರ್ವೆಲ್ ಇದ್ದರೆ, ಒಂದು 10 ವರ್ಷದ 20 ವರ್ಷದ ಹಿಂದೆ ತೆಗೆದ ಬೋರ್ವೆಲ್ ಇವತ್ತು ಕೆಲಸ ಮಾಡದಿದ್ದರೆ, ಆ ಬೋರ್ವೆಲ್ನ ಪೈಪಿನ ಮುಖಾಂತರ ನೀರು ಒಂದು 5,000 ಲೀಟ್ರ್ ನೀರು ಒಳಗೆ ಕಳಿಸಿದಾಗ ಆ ನೀರು ಪೂರ್ತಿ ಒಳಗೆ ಹೋದರೆ ಆ ಬೋರ್ವೆಲನ್ನು ರೀಚಾರ್ಜ್ ಮಾಡಬಹುದು ಅಂತ ಗೊತ್ತಾಗ್ತದೆ. ಅಂಥ ಸಮಯದಲ್ಲಿ ಏನು ಮಾಡ್ಬೋದು ಅಂತ ಹೇಳಿದರೆ, ಬೋರ್ವೆಲ್ನ ಕೇಸಿಂಗ್ ಪೈಪಿಗೆಲ್ಲ ನೀವು ಸಣ್ಣ ಸಣ್ಣ ರಂಧ್ರ ಮಾಡಿ, ಅದರ ಸುತ್ತ ಒಂದು 5-6 ಅಡಿ ಆಳದ್ದು ಹೊಂಡ ಮಾಡಿ, ಅದರ ಜೊತೆಗೆ ಅಲ್ಲೆಲ್ಲ ಪೆಬಲ್ಸ್ ಸ್ಯಾಂಡ್ ಬೇರೆ ಬೇರೆ ಸೈಜ್ ಗಾತ್ರದ್ದೆಲ್ಲ ನೆಟ್ಲಾನ್ ಮೆಶ್ ಎಲ್ಲ ಹಾಕಿ ಚಾರ್ಕೋಲ್ ಎಲ್ಲ ತುಂಬಿಸಿ, ಅದರ ಮುಖಾಂತರ ಇನ್ಫಿಲ್ಟ್ರೇಷನ್ ಅಂತ ಹೇಳ್ತೇವೆ ನಾವು, ಭೂಮಿಯ ಒಳಗೆ ನೀರನ್ನು ಕಳಿಸೋದು. ಈ ನೀವು ಕಲೆಕ್ಟ್ ಮಾಡಿದ ನೀರನ್ನು ಆ ಇಂಗು ಗುಂಡಿಗೆ ಕಳಿಸಿದರೆ, ಆ ಇಂಗು ಗುಂಡಿಯ ಒಳಗೆ ಆ ಬೋರ್ವೆಲ್ನ ಕೇಸಿಂಗ್ ಪೈಪಲ್ಲೇ ಇರ್ತದೆ, ಅದನ್ನು ಸರಿಯಾಗಿ ನೆಟ್ಲಾನ್ ಮೆಶಲ್ಲಿ ಹಾಕಿ ತುಂಬ ಟೈಟ್ ಮಾಡಿ ಕಟ್ಟಬೇಕು. ಬಟ್ ನೀರು ಒಳಗೆ ಆ ಪೈಪಿನ ಮುಖಾಂತರ ಶುದ್ಧ ನೀರು ಒಳಗೆ ಹೋಗಿ ಬೋರ್ವೆಲ್ನಲ್ಲೂ ನೀರಿನ ಮಟ್ಟ ಜಾಸ್ತಿ ಆಗಿದೆ, ತುಂಬ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದಾರೆ ಈಗ. ಸೊ ಮುಂಚೆ ಕೆಲವು ಸರ್ತಿ ಅವರು ಬೋರ್ವೆಲ್ ತೆಗೆದಾಗ 1 ಇಂಚು 1.5 ಇಂಚು 2 ಇಂಚು ನೀರು ಬಂದ ಬೋರ್ವೆಲ್ಗಳಲ್ಲಿ ಇವತ್ತು 4 ಇಂಚು ನೀರಾಗಿದೆ. ಸೊ ನಾನು ಮುಂಚೆನೇ ನೀವು ಕೇಳಿದ್ರೊಮ್ಮೆ ರೀಚಾರ್ಜ್ ಜಾಸ್ತಿ ಡಿಸ್ಚಾರ್ಜ್ ಅಂದರೆ ಏನಂತ ಹೇಳಿ, ರೀಚಾರ್ಜ್ ಮಾಡೋ ಬಗ್ಗೆ ನಾವು ಯಾರೂ ಜಾಸ್ತಿ ಗಮನ ಕೊಡೋದಿಲ್ಲ. ಭೂಮಿಯ ಒಳಗೆ ನೀರನ್ನು ನಾವು ಇವತ್ತು ಕಳಿಸ್ಬೇಕಾಗಿದೆ, ಯಾಕಂದ್ರೆ ನಾವು ತೆಗೆದು ತೆಗೆದು ನೀರು ಬತ್ತಿ ಹೋಗಿದೆ. ನೀವು 1,000-1,200 ಅಡಿ ಆಳ ಬೋರ್ ತೆಗೆದಾಗ ಅಲ್ಲಿ ಬರುವ ನೀರು ಇವತ್ತಿನ ನೀರಲ್ಲ, ಅದು 50 ಅಥವಾ 10 ವರ್ಷದ ಹಿಂದಿನ ನೀರಲ್ಲ, ಕೆಲವು ಕಡೆ 50, 100, 200 ವರ್ಷದ ಹಿಂದೆ ಕಲೆಕ್ಟ್ ಆದ ನೀರದು. ನಾವು ಅದನ್ನು ಏನೇನೋ ಮಾಡಿ ನೀರನ್ನು ತೆಗಿತಾ ಇದ್ದೇವೆ. ಬಹುಶಃ ನಮ್ಮ ಕೋಸ್ಟಲ್ ಕರ್ನಾಟಕದಲ್ಲಿ ಸ್ವಲ್ಪ ಮಳೆ ಜಾಸ್ತಿ ಬರೋದ್ರಿಂದ ಸಾಧಾರಣ ರೀಚಾರ್ಜ್ ಆಗ್ಬೋದು. ಘಟ್ಟದ ಮೇಲೆ ಕೆಲವು ಕಡೆ ಬಯಲು ಸೀಮೆಯಲ್ಲೆಲ್ಲ 1,000 ಅಡಿ 1,200 ಅಡಿ ತೆಗೆಯುವ ನೀರು ಬೋರ್ವೆಲ್ ಇದ್ದದ್ದು ಇವತ್ತಿನ ನೀರಲ್ಲ, ನಮ್ಮಲ್ಲಿ ಸಹ ಹಾಗೆ ಆಗ್ತಾ ಉಂಟು. ಅಷ್ಟು ಆಳಕ್ಕೆ ಈ ಥರ ಕಡಿಮೆ ಮಳೆ ಬಂದರೆ ನಿಮಗೆ ಗೊತ್ತುಂಟು ಎಲ್ಲಿ ನೀರು ಅಷ್ಟು ಆಳಕ್ಕೆ ಹೋಗ್ತದೆ. ಸೊ ಆ ವಿಷಯದಲ್ಲಿ ನಾವು ಸ್ವಲ್ಪ ಇದನ್ನೆಲ್ಲ ಗಮನ ಹರಿಸಿ ವೈಜ್ಞಾನಿಕ ಅಧ್ಯಯನ ಮಾಡಿ, ಇವತ್ತು ಭೂಗರ್ಭಶಾಸ್ತ್ರಜ್ಞರು ಸಾಕಷ್ಟು ಇದ್ದಾರೆ, ಇಂಜಿನಿಯರ್ಸ್ ಸಾಕಷ್ಟು ಇದ್ದಾರೆ, ಟೆಕ್ನಿಷಿಯನ್ಸ್ ಇದ್ದಾರೆ, ಅವರನ್ನೆಲ್ಲ ಒಂದು ಗಣನೆಗೆ ತಗೊಂಡು ಬಹುಶಃ ಅಂತರ್ಜಲ ಮರುಪೂರಣ ಮಾಡುವ ಬಗ್ಗೆ ನಾವು ಜಾಸ್ತಿ ಗಮನ ಕೊಡಬೇಕು ಅಂತ ನಾನಿಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇದರ ಮಧ್ಯೆ ನೀವು ಒಂದು ಇಂಗು ಗುಂಡಿಯ ಪ್ರಸ್ತಾಪ ಮಾಡಿದ್ರಿ. ಇತ್ತೀಚಿನ ದಿನಗಳಲ್ಲಿ ನಮ್ಮ ಹಳ್ಳಿ ಕಡೆಯಲ್ಲೂ ಕೂಡ ನೀರಿನ ಮಟ್ಟ ತುಂಬ ಕಡಿಮೆ ಆಗ್ತಾ ಇದೆ. ಕರೆಕ್ಟ್. ಈ ಇಂಗು ಗುಂಡಿಗಳನ್ನು ಹಳ್ಳಿಯ ಒಂದು ಜನರು ಯಾವ ಥರ ಮಾಡಬಹುದು ಅನ್ನೋದ್ರ ಬಗ್ಗೆ. ಅದೇ ಸರ್, ಈಗ ಬಾವಿಗೆ ರಿಕ್ವೈರ್ಮೆಂಟ್ ಇದ್ದರೆ ಬಾವಿದ್ದು ನೀರು ನಿಮ್ಮ ರೂಫ್ ಟಾಪಿಂದ ಟೆರೆಸಿಂದ ಬಂದ ನೀರನ್ನು ಸಣ್ಣ ಫಿಲ್ಟರ್ ಯೂನಿಟ್ ಪೈಪಲ್ಲೇ ಬರ್ತದೆ. ಈಗೆಲ್ಲ ಈಗ ಟೆಕ್ನಾಲಜಿ ತುಂಬ ಅಡ್ವಾನ್ಸ್ ಆಗಿದೆ, ಅದರಲ್ಲೇ ಫಿಲ್ಟರ್ ಯೂನಿಟ್ ಇರ್ತದೆ. ಆ ಫಿಲ್ಟರ್ ಯೂನಿಟಿಂದ ಒಂದು 5,000-10,000 ಲೀಟ್ರನ್ನ ಟ್ಯಾಂಕಿಗೆ ನೀರು ಕಳಿಸ್ಲಿಕ್ಕೆ ಅದು ಸಾಕಾಗ್ತದೆ. ಬಹುಶಃ ಈಗ ನೀವೊಂದು 1 ಎಕರೆ ಜಾಗ ಇದೆ ಅಂತಿದ್ರೆ ಸ್ವಲ್ಪ ದೊಡ್ಡ ಇಂಗು ಗುಂಡಿ ಮಾಡಬೇಕು. ಸ್ವಲ್ಪ ಕೃಷಿ ಪರ್ಪಸ್ಗೂ ತೆಂಗಿನ ಮರ ಬೆಳೆಸುವಲ್ಲಿ ಸಹ ದೊಡ್ಡ ಕಟ್ಟೆ ಕಟ್ಟಿಯಲ್ಲ ಅದನ್ನು ನೀರು ಇಂಗಿಸಬಹುದು. ಅದರ ಜೊತೆಗೆ ಈ ಬಾವಿಯ ಇದನ್ನು ನೀರನ್ನು ಇಂಗಿಸಿ ಈ ಫಿಲ್ಟರ್ ಯೂನಿಟ್ ಎಲ್ಲ ಮಾಡಿ ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಮಾಡಬೇಕು. ಟ್ಯಾಂಕ್ ಅಥವಾ ಇದು ಸೈಜ್ ದೊಡ್ಡದಾದಷ್ಟು ಒಳ್ಳೆಯದು, ನೀರಿನ ಇಂಗಿಗೆ ಜಾಸ್ತಿ ಆಗ್ತದೆ. ಸೊ ಸಾಕಷ್ಟು ಕೇರ್ ತಗೊಂಡು ಫಿಲ್ಟರ್ ಯೂನಿಟ್ ಮಾಡಿ ಫಿಲ್ಟರ್ ಯೂನಿಟ್ನ ಮುಖಾಂತರ ಫಿಲ್ಟರ್ ಆದ ನೀರನ್ನು ನೀವು ಖಂಡಿತವಾಗಿ ಉಪಯೋಗಿಸ್ಕೊಳ್ಬೋದು. ಬಾವಿಗೆ ಆಗ್ಬೋದು, ನಾನು ಹೇಳಿದೆ ಕೃಷಿ ಹೊಂಡ ಅಂತೇಳಿ. ಇವತ್ತು ಕೃಷಿ ಹೊಂಡಗಳನ್ನು ಸಾಕಷ್ಟು ಮಟ್ಟಿಗೆ ತುಂಬ ಯಶಸ್ವಿಯಾಗಿದ್ದಾರೆ, ಸಾಕಷ್ಟು ರೈತರು ಯಶಸ್ವಿಯಾಗಿದ್ದಾರೆ, ತಮ್ಮ ಬೋರ್ವೆಲ್ಗಳನ್ನು ರೀಚಾರ್ಜ್ ಮಾಡಿಕೊಂಡಿದ್ದಾರೆ. ಕೆಲವರು ಎಲ್ಲೆಲ್ಲೋ ದೂರದಿಂದ 2 ಕಿಲೋಮೀಟರ್ 5 ಕಿಲೋಮೀಟರ್ ದೂರದಿಂದ ಕೃಷಿ ಭೂಮಿಗೆ ಬಂದ ನೀರನ್ನು ಡೈವರ್ಟ್ ಮಾಡಿ ಕೃಷಿ ಹೊಂಡ ಸುಮಾರು ಒಂದು 60 ಅಡಿ ಉದ್ದ 60 ಅಡಿ ಅಗಲ ಒಂದು 20 ಅಡಿ ಆಳದ ಕೃಷಿ ಹೊಂಡ ಎಲ್ಲ ಮಾಡಿದ್ದಾರೆ, ಒಂದು 8 ಎಕರೆ ಜಾಗ ಇದ್ದವರೆಲ್ಲ. ಸೊ ಖಂಡಿತವಾಗಿ ನೀವು ಸಣ್ಣ ರೈತರು ಸಣ್ಣ ಮಟ್ಟದಲ್ಲಿ ಮಾಡಬಹುದು, ದೊಡ್ಡ ರೈತರು ದೊಡ್ಡ ಮಟ್ಟದಲ್ಲಿ. ಈಗ ನಮಗೆ ಅಡಿಕೆ ತೋಟ ಎಲ್ಲ ಇದೆ, ಅಂಥವ್ರು ಸಾಧಾರಣ ತುಂಬ ಕೃಷಿ ಭೂಮಿ ಇರುವವರು, ಗದ್ದೆ ಇರುವವರು, ಅವರೆಲ್ಲ ಸ್ವಲ್ಪ ದೊಡ್ಡ ಮಟ್ಟಿನಲ್ಲಿ ಕೃಷಿ ಹೊಂಡ ಮಾಡಿಕೊಳ್ಬಹುದು. ಸೊ ಈ ಥರ ಕೃಷಿ ಹೊಂಡ ಮಾಡಿ ಭೂಮಿಯ ಒಳಗೆ ನಾವು ನೀರು ಕಳಿಸುವ ಬಗ್ಗೆ ಸಹ ಸಾಕಷ್ಟು ಮುತುವರ್ಜಿ ವಹಿಸಬೇಕು. ಕೊನೆಗೆ ಟ್ರೆಂಚ್ ಮಾಡೋದು, ಪಿಟ್ ಹಾಗೆ ನೀವು ಹೇಳಿದರೆ ಯಾವ್ಯಾವ ಬಗೆಗಳಿದೆ ಅಂಥೇಳಿ, ಬರೀ ಇದು ಮಾತ್ರ ಅಲ್ಲ, ರೈನ್ ವಾಟರ್ ಹಾರ್ವೆಸ್ಟಿಂಗಿಗೆ ಜೊತೆಗೆ ಕಟ್ಟ ಕಟ್ಟುವಂಥದ್ದಾಗಲಿ, ಭೂಮಿಯ ನಮ್ಮ ಸುತ್ತ ಕಾಂಪೌಂಡ್ನ ಬದಿಯಲ್ಲಿ ತುಂಬ ಜಾಗ ಇರೋರು ಟ್ರೆಂಚ್ ಆಳದ ಗುಂಡಿ ಎಲ್ಲ ತೆಗೆದು ಅಲ್ಲಿ ಪೆಬಲ್ಸ್ ಎಲ್ಲ ಹಾಕಿ ಬೇರೆ ಬೇರೆ ಮೆಥಡ್ಸ್ ಇದೆ, ಪಿಟ್ಸ್, ಬಾವಿಗಳು, ಓಪನ್ ವೆಲ್ಲು, ಬೋರ್ವೆಲ್, ಅದನ್ನೆಲ್ಲ ರೀಚಾರ್ಜ್ ಮಾಡಿ ಜೋರಾಗಿ ಹರಿಯುವ ನೀರನ್ನು ತಡೀಬೇಕು, ನಿಧಾನವಾಗಿ ಹೋಗುವ ಹಾಗೆ ಮಾಡಬೇಕು. ನಿಧಾನವಾಗಿ ಹೋಗುವ ನೀರನ್ನು ಕಂಪ್ಲೀಟ್ ತಡೆಗಟ್ಟಿದರೆ ಖಂಡಿತವಾಗಿಯೂ ಭೂಮಿಯ ಒಳಗೆ ಸಹ ನಾವು ನೀರನ್ನು ಕಳಿಸ್ಬೋದು, ರೀಚಾರ್ಜ್ ಮಾಡಬಹುದು. ಸೊ ನಮ್ಮ ಮುಂದಿನ ದಿನಗಳಲ್ಲಿ ನಾವು ಖಂಡಿತ ಇದರಲ್ಲಿ ಯಶಸ್ಸು ಸಾಧಿಸಬಹುದು ಅಂತ ನಾನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನೀವು ವೇಗವಾಗಿ ಹೋಗುವ ನೀರನ್ನು ತಡಿಬೇಕು ಅನ್ನುವಂಥ ಮಾತನ್ನು ಹೇಳಿದ್ರಿ. ಈಗ ಸಾಮಾನ್ಯವಾಗಿ ಪೇಟೆಯಲ್ಲಿ, ಕೆಲವೊಮ್ಮೆ ಹಳ್ಳಿಯಲ್ಲೂ ಕೂಡ, ನಮ್ಮ ಅಂಗಳವನ್ನು ಮತ್ತು ಸುತ್ತಮುತ್ತಲಿನ ಪ್ರದೇಶವನ್ನೆಲ್ಲ ನಾವು ನೀರು ಅದರ ಒಳಗೆ ಹೋಗದ ಹಾಗೆ ನೋಡಿಕೊಳ್ಳುವಂಥ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೀವಿ. ಇದು ಯಾಕಂತ ಹೇಳಿದರೆ ನಮಗೆ ಒಂದು ಕ್ಲೀನಾಗಿ ಕಾಣ್ತದೆ, ಚೆನ್ನಾಗಿ ಕಾಣ್ತದೆ ಅಂತ. ಇದು ಒಂದು ದೊಡ್ಡ ಅಥವಾ ಮುಂದಿನ ಹಲವಾರು ವರ್ಷಗಳಲ್ಲಿ ದೊಡ್ಡ ಪರಿಣಾಮವನ್ನು ಉಂಟು ಮಾಡಬಹುದಾ ಸರ್? ಹೇಗೆ? ಖಂಡಿತ ಸರ್, ಖಂಡಿತ. ಇದೊಂದು ಒಳ್ಳೆಯ ಪ್ರಶ್ನೆ. ಯಾಕಂತ ಹೇಳಿದ್ರೆ ಮಂಗಳೂರು ಅಥವಾ ಯಾವುದೇ ಈಗ ದೊಡ್ಡ ಸಿಟಿ ತಗೊಂಡ್ರೆ, ಈಗ ನೀವು, ನಾನೊಂದು ಉದಾಹರಣೆ ಕೊಡ್ತೇನೆ, ಬೆಂಗಳೂರಿನಂಥ ಸಿಟಿಯಲ್ಲಿ 5 ಸೆಂಟಿಮೀಟರ್ 6 ಸೆಂಟಿಮೀಟರ್ ಮಳೆ ಬಂದಾಗ ಎಲ್ಲ ಕೆಲವು ಪ್ರದೇಶ ಲೋ ಲೈಂಗ್ ಏರಿಯಾ ಎಲ್ಲ ಸಬ್ಮರ್ಜ್ ಆಯಿತು, ನೆರೆ ಬಂತು, ಅದು ಇದು ಅಂತೆಲ್ಲ ಹೇಳ್ತೇವೆ. ಅದಕ್ಕೆ ನಾವೇ ಕಾರಣಕರ್ತರು. ಭೂಮಿಯ ಉಪಯೋಗ ನಾವು ಏನು ಮಾಡ್ತೇವೆ ಅಂತ ಹೇಳಿದ್ರೆ, ನೀವು ಹೇಳಿದಾಗ ಎಲ್ಲ ಕಡೆ ಇಂಟರ್ಲಾಕ್, ಮುಂಚೆ ಹೂ ತೋಟ ಬೆಳೀತಾ ಇದ್ವು ಮನೆ ಮುಂದೆ, ಇವತ್ತು ಆ ಇದೆಲ್ಲ ಸಂಪ್ರದಾಯ ಹೋಗಿದೆ, ಕ್ಲೀನ್ ಇರಬೇಕು ಅಂತೇಳಿ ನಾವು ಇಂಟರ್ಲಾಕ್ ಹಾಕ್ತೇವೆ, ಕಾಂಕ್ರೀಟ್ ಹಾಕ್ತೇವೆ, ಕಾಂಕ್ರೀಟ್ ರೋಡ್ಗಳು ಬಂದಿವೆ, ಮೆಟಲ್ ರೋಡ್ ಬಂದಿದೆ, ಆಸ್ಫಾಲ್ಟ್ ರೋಡು ಎಲ್ಲಂದ್ರಲ್ಲಿ ನಮ್ಮ ಇಂಪರ್ವಿಯಸ್ ಲೇಯರ್ ಅಂತ ಹೇಳ್ತೇವೆ ಇದಕ್ಕೆ. ಮುಂಚೆ ಮಣ್ಣಿದ್ದಾಗ, ನಿಮ್ಮ ಖಾಲಿ ಮಣ್ಣಿದ್ದಾಗ ಪರ್ವಿಯಸ್ ಲೇಯರ್ ಅಲ್ಲಿ ಅಥವಾ ಹುಲ್ಲಿನ ಜಾಗ ಇದ್ದಾಗ ಅಲ್ಲಿ ಹುಲ್ಲಲ್ಲಿ ಇನ್ನೂ ಒಳ್ಳೆಯದು, ಸ್ವಲ್ಪ ಹೊತ್ತು ನೀರು ನಿಂತು ಮತ್ತೆ ಅದು ಇನ್ಫಿಲ್ಟ್ರೇಷನ್ ಆಗ್ತದೆ. ಇವತ್ತು ಅದಕ್ಕೆಲ್ಲ ಆಸ್ಪದನೇ ಇಲ್ಲ, ನೀವು 1-2 ನಿಮಿಷದಲ್ಲಿ ನಿಮ್ಮ ಕಾಂಕ್ರೀಟ್ ಮತ್ತು ಮೆಟಲ್ ರೋಡು ಮತ್ತು ಇಂಟರ್ಲಾಕಲ್ಲಿ ಸ್ವಲ್ಪ ಆದರೂ ನೀರು ಒಳಗೆ ಹೋಗ್ತದೆ, ಬಟ್ ಕೆಲವು ಸ್ಟ್ರಕ್ಚರಲ್ಲಿ ನೀರು ಒಳಗೆ ಹೋಗೋದೇ ಇಲ್ಲ. ಮಳೆ ಬಂದು 1-3 ನಿಮಿಷಕ್ಕೆ ನೀರು ಪಕ್ಕದ ಡ್ರೈನಿಗೆ ಹೋಗಿ ಹರಿದು ಅದು ಇಲ್ಲಿ ಪಕ್ಕದ ನದಿಗಳಿಗೋ ಅಥವಾ ಇಲ್ಲಿ ನಮ್ಮ ಕರಾವಳಿಯಲ್ಲಿ ಸಮುದ್ರಕ್ಕೆ ಹೋಗಿ ಸೇರ್ತದೆ. ಕೊನೆಗೆ ಬಹುಶಃ ನೀರಿಗೆ ಇನ್ಫಿಲ್ಟ್ರೇಷನ್ ಆಗೋಕ್ಕೆ ಒಂದು ಅವಕಾಶ ಇರುವುದಿಲ್ಲ ಒಳಗೆ ಹೋಗಲಿಕ್ಕೆ, ರೀಚಾರ್ಜ್ ಆಗಲಿಕ್ಕೆ. ಸೊ ಇಂಥದ್ದು ಖಂಡಿತ ನೀವು ಹೇಳಿದ ಹಾಗೆ ಮುಂದಿನ ದಿನಗಳಲ್ಲಿ ಎಲ್ಲ ಕಡೆ ಇದು ಇದೇ ಥರ ಆದರೆ ಎಲ್ಲ ಮನೆಯವರು ಮನೆ ಕ್ಲೀನ್ ಇರಬೇಕು ಅಂತ ಹೇಳಿ ಹೂ ತೋಟ ಅದು ಇದೆಲ್ಲ ಮಾಡೋದನ್ನು ನಿಲ್ಲಿಸಿ ಈ ಥರ ಇಂಟರ್ಲಾಕ್ ಹಾಕೋದು, ಕಾಂಕ್ರೀಟ್ ಹಾಕೋದು, ರೋಡಿಗೆ ಹಾಕೋದು. ಈಗ ನಾವು ಕಾಂಕ್ರೀಟ್ ರೋಡ್ ಅಂತ ಹೇಳ್ತೇವೆ, ನಮಗೆ ವಾಹನ ಸಂಚಾರಕ್ಕೆಲ್ಲ ಅದು ಸುಗಮ ಆಗಿರಬಹುದು, ಬಟ್ ಎಟ್ ದ ಸೇಮ್ ಟೈಮು ಇನ್ಫಿಲ್ಟ್ರೇಷನ್ ಆಗೋದನ್ನು ತಡೀತದೆ ಕಾಂಕ್ರೀಟ್ ರೋಡ್, ಮೆಟಲ್ ರೋಡ್ ಎಲ್ಲ. ಸೊ ಹಾಗಾಗಿ ಬೇಗ ಪ್ರವಾಹ ಸಹ ಬರ್ತದೆ, ಇಮಿಡಿಯೇಟಾಗಿ ಮಳೆ ಬಂದೊಂದು 10 ನಿಮಿಷದಲ್ಲಿ ನಿಮಗೆ ಪ್ರವಾಹ, ಕೆಲವು ಲೋಲೈಂಗಿ ಅದೆಲ್ಲ ಸಬ್ಮರ್ಜ್ ಆಗ್ತದೆ. ಮಂಗಳೂರಿನಲ್ಲೂ ಆ ಥರ ನಡೀತಾ ಇದೆ, ತುಂಬ ಕಡೆ ಹಾಗಾಗಿದೆ. ಕೊಟ್ಟಾರ ಚೌಕಿ ಹತ್ರ ಅಲ್ಲೆಲ್ಲ ನಾವು ಇದೆ ಈ ಘಟನೆಗಳನ್ನು ಕೇಳಿದ್ದೇವೆ ಖಂಡಿತವಾಗಿಯೂ. ಮತ್ತು ಡ್ರೈನೇಜು ಸರಿ ಇರೋದಿಲ್ಲ, ಅದರ ಜೊತೆಗೆ ಈ ಥರದ್ದು ಸ್ಟ್ರಕ್ಚರ್ಸ್ ನಾವು ಅದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕಾಗಿದೆ ಖಂಡಿತವಾಗಿಯೂ. ಅಂತ ಹೇಳಿದರೆ ಫಾರಿನ್ನಲ್ಲಿ ಏನು ಮಾಡಿದ್ದಾರೆ, ತಂತ್ರಜ್ಞಾನ ಎಷ್ಟು ಬೆಳವಣಿಗೆ ಆಗಿದೆ ಅಂತ ಹೇಳಿದರೆ, ನಿಮ್ಮ ಆಸ್ಫಾಲ್ಟಲ್ಲಿ ಮಳೆ ಬಂದಾಗ ಆ ಆಸ್ಫಾಲ್ಟಲ್ಲಿ ಇನ್ಫಿಲ್ಟ್ರೇಷನ್ ಆಗಿ ಭೂಮಿಯ ಒಳಗೆ ನೀರು ಹೋಗುವಾಗಿನ ವ್ಯವಸ್ಥೆ ಉಂಟು. ನಮ್ಮಲ್ಲಿ ಸಹ ಬಹುಶಃ ತಂತ್ರಜ್ಞಾನ, ನಮ್ಮಲ್ಲಿ ಸಾಕಷ್ಟು ತಂತ್ರಜ್ಞರಿದ್ದಾರೆ, ವಿಜ್ಞಾನಿಗಳಿದ್ದಾರೆ, ಇವರೆಲ್ಲರ ಸಹಕಾರ ತಗೊಂಡು ನಾವು ಮಾಡಿದರೆ ನಾವು ಸಕ್ಸಸ್ ಆಗ್ತೇವೆ. ಬಟ್ ಖಂಡಿತ ಇದರಲ್ಲಿ ಭೂಮಿಯ ಉಪಯೋಗ ಮತ್ತು ಭೂಮಿಯ ಹೊದಿಕೆಯಲ್ಲಿ, ನಿಮಗೆ ಗೊತ್ತಿರುವ ಹಾಗೆ ಮಂಗಳೂರಿಂದ ಉಡುಪಿಗೆ ಹೋಗುವಾಗ ಒಂದು 40-50 ವರ್ಷಗಳ ಹಿಂದೆ ಎಷ್ಟೊಂದು ಗದ್ದೆಗಳಿದ್ದವು, ಗದ್ದೆಗಳಲ್ಲೆಲ್ಲ ಮಳೆ ಬಂದಾಗ ರೀಚಾರ್ಜ್ ಆಗ್ತಾ ಇದ್ದು, ಓಪನ್ ಸ್ಪೇಸ್ ಇತ್ತು. ಇವತ್ತು ಎಲ್ಲ ಕಡೆ ಫ್ಲ್ಯಾಟ್ ಮಲ್ಟಿ ಸ್ಟೋರಿ ಬಿಲ್ಡಿಂಗ್ ಎಲ್ಲ ಬಂದಿದೆ, ಎಲ್ಲ ಕಡೆ ಕಾಂಕ್ರೀಟೀಕರಣ ಆದಾಗ ಮಳೆ ನೀರು ಭೂಮಿಯ ಒಳಗಡೆ ಹೋಗೋಕ್ಕೆ ಅವಕಾಶ ಇರೋದಿಲ್ಲ. ಇದ್ರ ಬಗ್ಗೆ ಸಹ ನಾವು ಯೋಚನೆ ಮಾಡಬೇಕು, ಅದನ್ನು ಲ್ಯಾಂಡ್ ಯೂಸ್ ಮತ್ತು ಲ್ಯಾಂಡ್ ಕವರ್ ಅಂತ ಹೇಳ್ತೇವೆ. ಅದನ್ನು ನೀವು ಉಪಗ್ರಹ ಚಿತ್ರದಿಂದ ಅಧ್ಯಯನ ಮಾಡಿದಾಗ ನಿಮಗೆ ಇಡೀ ಒಂದು ನಗರದ್ದು ಚಿತ್ರಣ ಸಿಗ್ತದೆ, ನಗರ ಆಗಲಿ ಒಂದು ಮುನ್ಸಿಪಾಲ್ಟಿ ಆಗಲಿ, ಎಲ್ಲೆಲ್ಲಿ ಮುಂಚೆ ಹೇಗಿತ್ತು, 25 ವರ್ಷದಿಂದ 20 ವರ್ಷದಿಂದ 15 ವರ್ಷದಿಂದ ಎಲ್ಲ ತುಂಬ ಗದ್ದೆಗಳಿದ್ವು, ಕಾಡುಗಳಿದ್ವು, ಇವತ್ತೆಲ್ಲ ನಾವು ಕಡಿದು. ನೀವು ಹೇಳಿದ ಪ್ರಶ್ನೆ ಇನ್ನೊಂದಕ್ಕೆ ನಾನು ಒಂಚೂರು ಉತ್ತರ ಕೊಡ್ತೇನೆ. ಈಗ ಕೆಲವರು ಕೇಳ್ತಾರೆ, ಈ ಮುಂಚೆ ಸೆಪ್ಟೆಂಬರ್ ಕೊನೆಗೆ ಮಳೆ ಬಂದ ಮೇಲೆ ನವಂಬರ್ ಡಿಸೆಂಬರಲ್ಲೂ ನದಿಗಳಲ್ಲಿ ಅವ್ರ ಒರಿಜಿನ್ ಪ್ಲೇಸಲ್ಲಿ ನೀರು ಹರಿತಾ ಇತ್ತು, ನದಿಗಳಲ್ಲಿ ಸಾಕಷ್ಟು ನೀರು ಬರ್ತಾ ಇತ್ತು. ಬಟ್ ಈಗ ಸೆಪ್ಟೆಂಬರ್ ಮಳೆ ನಿಂತು ಒಂದು 15 ದಿವಸಕ್ಕೆ ನೀರಿಲ್ಲ ಅಂತ ಹೇಳ್ತಾರೆ ನದಿಗಳಲ್ಲಿ, ಸಣ್ಣ ಸಣ್ಣ ತೋಡುಗಳಲ್ಲಿ. ಯಾಕಂತ ಹೇಳಿದ್ರೆ ಎಸ್ಪೆಷಲಿ ವೆಸ್ಟರ್ನ್ ಘಾಟ್ಸಲ್ಲಿ ನಾವು ಬೇರೆ ಬೇರೆ ಡೆವಲಪ್ಮೆಂಟಲ್ ಆ್ಯಕ್ಟಿವಿಟೀಸ್ ಅಂತ ಹೇಳಿ ಇದ್ದ ಮರಗಳನ್ನೆಲ್ಲ ಕಡಿದು, ಜೊತೆಗೆ ನೈಸರ್ಗಿಕ ಪ್ರಕೋಪಗಳಿಂದಾಗಿ ಅಲ್ಲಿ ಭೂಕುಸಿತ ಎಲ್ಲ ಆದಾಗ ಎತ್ತರದಲ್ಲಿದ್ದ ಮಣ್ಣೆಲ್ಲ ಜಾರ್ಕೊಂಡು ಬಂದಿದೆ ಕೆಳಗೆ, ಮರಗಳೆಲ್ಲ ಬಂದಿದೆ. ನೀವು ನೋಡಿರ್ಬೋದು ಹ್ಯೂಮಸ್ ಇದ್ದ ಎಲೆಗಳು ಬಿದ್ದ ಜಾಗದಲ್ಲೆಲ್ಲ ನೀರು ಇಂಗ್ಲಿಕ್ಕೆಲ್ಲ ಅವಕಾಶ ಇರ್ತದೆ. ಇವತ್ತು ಬರೇ ಕಲ್ಲುಗಳು ಎಕ್ಸ್ಪೋಸ್ ಆಗಿವೆ, ಅಲ್ಲಿ ನೀರು ಒಳಗೆ ಹೋಗ್ಲಿಕ್ಕೆ ಅವಕಾಶ ಇಲ್ಲ. ಹಾಗಾಗಿ ಇವತ್ತು ಮಳೆ ಬಂದು ಮಳೆ ನಿಂತು ಸ್ವಲ್ಪ ದಿವಸದಲ್ಲೇ ನದಿಗಳೆಲ್ಲ ಬರಡಾಗ್ತಾ ಇವೆ, ಕಾಡುಗಳನ್ನು ಕಡಿದಿದ್ದೇವೆ ಡೆವಲಪ್ಮೆಂಟಲ್ ಆಕ್ಟಿವಿಟೀಸ್ ಅಂತ ಹೇಳಿ. ಸೊ ಇದೆಲ್ಲ ಕಾರಣಗಳಿವೆ. ಸರ್, ಈಗ ಒಟ್ಟಾರೆಯಾಗಿ ಹೇಳೋದಿದ್ರೆ ನೀರಿನ ಸದ್ಬಳಕೆ ಅನ್ನುವಂಥದ್ದು ಹೇಗೆ ಸರ್? ಅದೇ, ನೀರನ್ನು ನಾವು ಮಿತವಾಗಿ ಬಳಸಬೇಕು. ಈಗ ನಾವು ಕೆಲವು ಸರ್ತಿ ಏನೋ ಮಾಡುವಾಗ ಟ್ಯಾಪನ್ನು ಆನ್ ಮಾಡಿ ಇಡ್ತೇವೆ, ಏನೋ ಒಂದು ಕೆಲಸ ಮಾಡುವಾಗ ಅಲ್ಲಿ ಇಲ್ಲಿ, ಮತ್ತು ವಾಶ್ ಮಾಡುವಾಗ ಬಟ್ಟೆ ಒಗೆಯುವಾಗ ಅದನ್ನೆಲ್ಲ. ಮತ್ತು ಕೆಲವು ನೀರನ್ನು ನಾವು ರೀಸೈಕಲ್ ಮಾಡ್ಬೋದು ಕೆಲವು ಪರ್ಪಸ್ಗೆ, ಗಾರ್ಡನಿಂಗ್ ಪರ್ಪಸ್ಸಿಗೆ ಅಥವಾ ಕೆಲವು ಕೃಷಿ ಪರ್ಪಸ್ಗೆಲ್ಲ ರೀಸೈಕ್ಲಿಂಗ್ ಮಾಡೋದುಂಟು, ವೇಸ್ಟ್ ವಾಟರ್ ರೆಕ್ಲಮೇಷನ್ ಅಂತ ಹೇಳಿ ಆ ಥರ ಅದನ್ನು ಉಪಯೋಗಿಸ್ಕೊಳ್ಬೋದು. ಸೊ ಹಾಗೆ ನೀರನ್ನು ಸದ್ಬಳಕೆ ಮಾಡೋದು ಅಂತ ಹೇಳಿದ್ರೆ ನಾವು ಸಾಕಷ್ಟು ಕಡಿಮೆ ನೀರನ್ನು ಖರ್ಚು ಮಾಡಬೇಕು. ನಾವು ನೀರು ಬೇಕಾದಷ್ಟು ಸಿಗ್ತದೆ, ನದಿಗಳಲ್ಲಿ ನೀರು ಹೋಗ್ತಾ ಇದೆ, ಮಳೆ ಸಿಕ್ಕಾಪಟ್ಟೆ ಬರ್ತಾ ಇದೆ ಅಂತ ಹೇಳಿ. ಹಾಗೆ ಮುಂದಿನ ದಿನಗಳಲ್ಲಿ ಖಂಡಿತ ನೀರು ಒಂದು ತುಂಬ ತುಂಬ, ಬಹುಶಃ ಮುಂದೆ ಯುದ್ಧ ಆಗೋದಾದ್ರೆ ಈಗಲೇ ನಮ್ಮಲ್ಲಿ ನದಿಗಳ ಬಗ್ಗೆ ಎಲ್ಲ ಯುದ್ಧ ಆಗ್ತಾ ಇದೆ. ಇಷ್ಟು ನೀರು ಬಿಟ್ಟರು, ಅಲ್ಲಿ ನೀರು ಕಡಿಮೆ ಇದೆ, ಜಲಾಶಯದಲ್ಲಿ ನೀರು ಕಡಿಮೆ ಇದ್ದರೂ ನೀರು ಇನ್ನೊಂದು ಇದಕ್ಕೆ ಹೋಗ್ತಾ ಇದೆ ಅಂತ ಹೇಳುವ ಇದೆಲ್ಲ ಪ್ರಶ್ನೆಗಳು ಬರ್ತಾ ಇವೆ. ಖಂಡಿತ ಮುಂದಿನ ದಿನಗಳಲ್ಲಿ ನಾವು ಇದ್ದ ನೀರನ್ನು ಸಾಕಷ್ಟು ಬಳಕೆ ಮಾಡಿಕೊಂಡು, ನಮಗೆ ಬೇಕಾದಷ್ಟೇ ನೀರನ್ನು ಬಳಕೆ ಮಾಡಿಕೊಂಡು, ಅದನ್ನು ಬೇರೆ ಬೇರೆ ಕಾರಣಗಳಿಗಾಗಿ ಏನೇನೋ ಜಾಸ್ತಿ ಖರ್ಚು ಮಾಡಬಾರದು, ಖಂಡಿತವಾಗಿ ಸದ್ಬಳಕೆ ಮಾಡಬೇಕು. ಕೃಷಿಯಲ್ಲಿ ಸಹ ಈಗ ನೀವು ಹೇಳಿದಾಗೆ, ಕೃಷಿಯಲ್ಲಿ ನಾವು ತುಂಬ ಸೂರ್ಯನ ಬಿಸಿಲಿದ್ದಾಗ ತೋಟಗಳಿಗೆ ಆಗಲಿ ಗದ್ದೆಗಳಿಗೆ ಆಗಲಿ ನೀರು ಬಿಡಬಾರ್ದು. ಯಾಕಂತ ಹೇಳಿದರೆ ಅದರ ಜೊತೆಗೆ ತೋಟಗಳಿಗೆಲ್ಲ ಈಗ ಸ್ಪ್ರಿಂಕ್ಲರ್ ಇರಿಗೇಷನ್ ಬಂದಿದೆ, ಡ್ರಿಪ್ ಇರಿಗೇಷನ್ ಬಂದಿದೆ. ಸೊ ನೀವೊಂದು ಬುಡಕ್ಕೆ ಮಾತ್ರ ನೀರು ಅದು ಹೋಗ್ತದೆ, ಅದರ ಸುತ್ತಮುತ್ತ ಇವಾಪರೇಷನ್ ಲಾಸ್ ಅನ್ನೋದು ನಾವು ತಡಿಬೋದು. ಹಾಗೆ ಎಲ್ಲೆಲ್ಲಿ ಗ್ರೀನ್ ಕವರ್ ಮಾಡಬಹುದು, ಹುಲ್ಲು ಬೆಳೆಸುವಂಥದ್ದು ಈ ಥರ ಎಲ್ಲ ಮಾಡಿದರೆ ಖಂಡಿತವಾಗಿಯೂ ರೀಚಾರ್ಜಸ್ ಆಗ್ತದೆ. ಸೊ ಸದ್ಬಳಕೆ ಮಾಡಬಹುದು, ಇದ್ದ ನೀರನ್ನು ನಾವು ಆದಷ್ಟು ಕಡಿಮೆ ಉಪಯೋಗಿಸಿಕೊಂಡು, ಇದು ಬೇಕಾದಷ್ಟು ಸಿಗ್ತದೆ ಅಂತ ಹೇಳುವ ಕಾಲ ಹೋಯಿತು. ಬಹುಶಃ ಮುಂದಿನ ದಿನಗಳಲ್ಲಿ ನಮಗೆ ನೀರಿನ ತಾಪತ್ರಯ ಸಿಕ್ಕಾಬಟ್ಟೆ ಬರಲಿಕ್ಕುಂಟು. ಅದಕ್ಕೆ ನಾವು ಈಗಲೇ ಯೋಚನೆ ಮಾಡಿ ನೀರಿನ ಸದ್ಬಳಕೆ ಮಾಡುವ ಬಗ್ಗೆ ನಾವು ಜಾಗೃತರಾಗಬೇಕು ಅಂತ ನಾನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಸರ್, ನೀವು ಆಕಾಶವಾಣಿಯಿಂದ ಇದೊಂದು ಒಳ್ಳೆಯ ಕಾರ್ಯಕ್ರಮ, ನಾವು ಮಕ್ಕಳಿಗೆಲ್ಲ ಹೇಳ್ತೇವೆ, ನಮ್ಮ ವಿದ್ಯಾರ್ಥಿಗಳಿಗೆಲ್ಲ, ನಾನು ಮಂಗಳೂರು ಯೂನಿವರ್ಸಿಟಿಯಲ್ಲಿ ಹೇಳ್ತಾ ಇದ್ದೇವೆ ನಮ್ಮ ವಿದ್ಯಾರ್ಥಿಗಳಿಗೆ, ನಾನು ಬೇಸಿಕಲಿ ಜಿಯಾಲಜಿಯವನು, ಭೂಗರ್ಭಶಾಸ್ತ್ರ. ಸೊ ನೀವು ನೀರನ್ನು ಉಪಯೋಗಿಸ್ಕೊಳ್ಬೇಕು, ನೀವು ಮಾತ್ರ ಅಲ್ಲ, ಅಕ್ಕಪಕ್ಕದವರಿಗೊಂದು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು, ಅವರು ನೀರಿನ ಸದ್ಬಳಕೆ ಮಾಡಬೇಕು. ನೀವೊಂದು ಕೇಳಿದ ಪ್ರಶ್ನೆ ಬಹಳ ಚೆನ್ನಾಗಿತ್ತು, ಸದ್ಬಳಕೆ ಹೇಗೆ ಮಾಡಬಹುದು ಅಂತೇಳಿ. ಸೊ ನೀವು ಒಂದು ಸಾಕಷ್ಟು ಮುತುವರ್ಜಿ ವಹಿಸಿ ಈಗ ಆಕಾಶವಾಣಿಯ ಮುಖಾಂತರ ಜಾಸ್ತಿ ಜನಕ್ಕೆ ತಲುಪ್ತಾ ಇದ್ದೀರಿ. ಬಹುಶಃ ಇದು ಆಕಾಶವಾಣಿಯದ್ದು ಕಾರ್ಯಕ್ರಮಗಳನ್ನು ಈಗ ಮತ್ತೆ ಅದು ಟ್ರೆಂಡ್ ಶುರು ಆಗಿದೆ ಸರ್. ಆಕಾಶವಾಣಿ ಕಾರ್ಯಕ್ರಮ ತುಂಬ ಜನ ಕೇಳ್ತಾರೆ, ರೇಡಿಯೋದಲ್ಲೆಲ್ಲ ಕೇಳ್ತಾರೆ. ಇದೊಂದು ಒಳ್ಳೆಯ ಕಾರ್ಯಕ್ರಮ ಆಯೋಜಿಸಿದ್ದೀರಿ. ಬಹುಶಃ ಮುಂದಿನ ದಿನಗಳಲ್ಲಿ ನಿಮ್ಮ ಆಕಾಶವಾಣಿಯಿಂದಾದರೂ ಹೀಗೆ ಕೆಲವು ಕಾರ್ಯಕ್ರಮಗಳು ಈ ಥರ ನಡೆದರೆ ಮುಂದಿನ ದಿನಗಳಲ್ಲಿ ಜಾಸ್ತಿ ಜನಕ್ಕೆ ಇದರಿಂದ ಶಾಲಾ ಮಕ್ಕಳಾಗ್ಬೋದು ಅಥವಾ ಪಬ್ಲಿಕ್ ಆಗ್ಬೋದು, ಇವರಿಗೆಲ್ಲ ಒಂದು ಅವೇರ್ನೆಸ್ ಕ್ರಿಯೇಟ್ ಆಗಿ ಖಂಡಿತವಾಗಿಯೂ ಜಲ ಮರುಪೂರಣ ಮತ್ತು ನೀರಿನ ಸದ್ಬಳಕೆಯನ್ನು ಖಂಡಿತವಾಗಿಯೂ ಅವರು ಎಚ್ಚರಿಕೆಯಿಂದ ಮಾಡಿದಲ್ಲಿ ನಾವು ಖಂಡಿತವಾಗಿಯೂ ನೀರಿನ ಪ್ರಾಬ್ಲಮನ್ನು ಸಾಕಷ್ಟು ಮಟ್ಟಿಗೆ ನಿವಾರಿಸಿಕೊಳ್ಬೋದು, ಎಲ್ಲೆಲ್ಲಿ ಪ್ರಾಬ್ಲಮ್ ಬರ್ತದೆ ಅದನ್ನು ಕಡಿಮೆ ಮಾಡಿಕೊಳ್ಬೋದು ಅಂತ ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ಒಳ್ಳೆಯದು ಡಾಕ್ಟರ್ ಗಂಗಾಧರ್ ಭಟ್ ಅವರೇ, ಮುಖ್ಯವಾಗಿ ನೀರಿನ ಒಂದು ಮಹತ್ವ, ಜೊತೆಗೆ ನಾವು ನೀರನ್ನು ಮಿತವಾಗಿ ಹಿತವಾಗಿ ಬಳಸುವುದು, ನೀರನ್ನು ಸರಿಯಾಗಿ ಬಳಸುವುದು ಯಾವ ರೀತಿಯಲ್ಲಿ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೀಡಿದ್ದೀರಿ ಸರ್. ಧನ್ಯವಾದ. ಧನ್ಯವಾದಗಳು. ಇದುವರೆಗೆ ನೀರಿನ ಸದ್ಬಳಕೆ ಕುರಿತು ಭೂವಿಜ್ಞಾನಿ ಡಾಕ್ಟರ್ ಎಚ್ ಗಂಗಾಧರ್ ಭಟ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಕಿಸಾನ್ ವಾಣಿ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ರೀ, ಒಂದು ಒಳ್ಳೆ ಇನ್ಶೂರೆನ್ಸ್, ಒಂದು ಒಳ್ಳೆ ಇನ್ಶೂರೆನ್ಸ್ ಪಾಲಿಸಿ AI ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಆದ್ರೆ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. LIC ಯ ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ, LIC ಯ ಜೀವನೋತ್ಸವನೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಅಪ್ಪ, ಇವತ್ತು ನಿನ್ BP ಶುಗರ್ ಟೆಸ್ಟ್ ಮಾಡ್ಸೋಕ್ ಹೋಗ್ಬೇಕಲ್ಲ, ಬೇಗ ರೆಡಿ ಆಗು.

ಅರಸನಾದೆ. ಬತ್ತಿ ಹೋಯಿತು ನದಿ ಬಿತ್ತದೆ ಬೆಳೆಯದೆ, ಬತ್ತಿ ಹೋಯಿತು ನದಿ ಬಿತ್ತದೆ ಬೆಳೆಯದೆ, ಹತ್ತರೆ ಬಹುದೆನು ರಾಶಿ ಬೆಳೆಯು ಸುಸಿ, ಆಡುವ ಮಕ್ಕಳ ಕೈಗೆ ನೀಡದೆ ಕಡಲೆಯ, ಆಡುವ ಮಕ್ಕಳ ಕೈಗೆ ನೀಡದೆ ಕಡಲೆಯ, ಬೇಡಿದರೆ ಕೊಟ್ಟು ಕೂಡಿ ಅಡದ ತೆರ ಹೇಗೆ ನೀ ದಾಸನಾದೆ ಪ್ರಾಣಿ, ಹೇಗೆ ನೀ ದಾಸನಾದೆ.